ಶ್ರೀರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ನ್ಯೂ ಆಲ್ಗಿ ಫೋಲಿಯರ್ ಸ್ಪ್ರೇ ಮೂಡಿಬರಲಿದೆ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ, ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ. ವಾ ಹೇಳಪ್ಪ. ಎಲ್ಲ ನಾಳೆ ಬಂದು 3 ನಿಮಿಷ 4 ನಿಮಿಷ ಆಯ್ತು ಕಪ್ಪ, ಈಗ ಬರ್ತಾ ಇದೀಯ ನೀನು? ಇದಕ್ಕೆ ಜಡಿ ಮಳೆ ಇಟ್ಕೊಂಡದಲ್ಲ, ಅದಕ್ಕೆ ಅನ್ಸುತ್ತೆ. ಇಲ್ಲ ಅದಕ್ಕೆ ಬೇಗ ಬಂದಿರೋದ್ ನೋಡ್ಬಿಟ್ರೆ. ಓ, ಬರ್ತದೆ ಮುಂದಕ್ಕೆ ಮಳೆ ಜೋರ ಆಗ್ಬಿಟ್ರೆ ಕಷ್ಟ ಅಲ್ಲ, ಅದಕ್ಕೆ ಬಂದು ಕೂತ್ಕೊಂಡು. ಕಮಲವನೇ ಇಲ್ಲ ಕಪ್ಪ, ಇಷ್ಟು ದಿನಕ್ಕೆ ಇಲ್ಲಿ ಸೇರ್ದದಕ್ಕೆ ಇದೇ ಮೊದಲು ನೀ ಬಂದಿರೋದು. ಅದಿರ್ಲಿ, ನಿಮ್ಮಿಬ್ರು ನೋಡಿದಾಗ ಒಂದ್ ಮಾತು ಜ್ಞಾಪಕ ಬರುತ್ತೆ. ಈಗ ಒಂದೂರಲ್ಲಿ ಸಂತೆ ಮಾಡ್ತಿದ್ರಂತೆ, ಆ ಸಂದರ್ಭದಲ್ಲಿ ಯಾರೋ ಹೇಳ್ತಿದ್ರಂತೆ, ಸಂತೆ ನೆರೆಯಕ್ಕಿಂತ ಮುಂಚೆನೆ ಗಂಟು ಕಳ್ಳರು ಬಂದಿದ್ರು ಅಂತ. ಹಂಗೆ ಅಲ್ಲಪ್ಪ, ಅಲ್ಲಿ ಕಮಲಕ್ಕ ಮನೆಯಲ್ಲಿ ಏನೋ ಚಿಲ್ಕ ಸಿಕ್ಕಿಸ್ಬಿಟ್ಟು ಹೋಗವಳೆ, ನೀವಿಬ್ರಿ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀರಿ? ಅದು ಊರ್ ಮುಂಚೆ ಬಂದ್ಬಿಟ್ಟು ಅವ್ರ ಯಜಮಾನ್ರಿ ಏನೋ ಸಿಕ್ಕಿಸ್ಬಿಟ್ಟು ಹೋಗೋರ ಅಂತ ನಾನು ಕೂಗಿ ಕೂಗಿ ಸಾಕಾಯ್ತು ಕಪ್ಪ ಅವಾಗಿಂದ. ಇಲ್ವೇ ಇಲ್ಲ ಮನ್ಲಿ ಕಮಲವಾ, ಅಲ್ಲಿ ನೋಡಲ್ಲಿ ಯಾರೋ ಕಮಲಕ್ಕ ಯಾರನ್ನೋ ಕರ್ಕೊಂಡ್ ಬತ್ತಿರೋ ಹಂಗಿದೆ. ರಾಜಣ್ಣ ಅಲ್ ನೋಡಪ್ಪು, ಬನ್ನಿ ಬನ್ನಿ ಮೇಡಮ್ ಬನ್ನಿ. ಎಷ್ಟೊತ್ತಿಗೆ ಬಂದಣ? ಅಲ್ಲಕ್ಕವ್ವ, ನಮ್ಗೊಂದ್ ಮಾತಾಡೋದ್ ಬಿಡುವ ನೀನು. ಏನ ಇದು ಯಾರನೋ ಜೊತೆಗ್ ಬೇರೆ ಕರ್ಕೊಂಡ್ ಬಂದಿದ್ದೆ. ಈಗ ಹೇಳ್ತೀನಿ ಅವ್ರು ಯಾರು ಅಂತ ವಸ ಕೇಳು ಅಂತೀರಣ್ಣ. ಆಯ್ತಕ್ಕವ್ವ, ಹೇಳವ. ಇವ್ರು ಕುಮುದಾ ಮೇಡಮ್ ಅಂತ. ಓ ಮೇಡಮ್ ಅವ್ರೇ, ನಮಸ್ಕಾರ. ನಮಸ್ಕಾರ. ಇವ್ರು ಸುಬ್ಬಣ್ಣ ಅವರು. ನಮಸ್ಕಾರ ಮೇಡಮ್. ಇಲ್ಲಿ ನಾವೆಲ್ಲ ಕೂತ್ಕೊಂಡು ಅದು ಇದು ಅಂದ್ರೆ ನಮ್ಮ ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನ ಯಾವಾಗ್ಲೂ ಮಾತಾಡ್ತೀವಿ. ಅದಕ್ಕೆ ನೀವ್ ಹೆಂಗ್ ಊರ್ ಕಡೆ ಬಂದಿದ್ರಲ್ಲ, ಇವ್ರಿಗೂ ಎಲ್ಲ ವಿಷಯಗಳು ಹೇಳೋರಂತೆ ಅನ್ಬಿಟ್ಟು ಕರ್ಕೊಂಡ್ ಬಂದೆ. ಏ, ಇವ್ರ ಬಗ್ಗೆ ಸುಬ್ಬಣ್ಣ ಚೆನ್ನಾಗ್ ಗೊತ್ತು ವಿಷಯ, ಒಂದ್ಸರಿ ಭೇಟಿ ಮಾಡಿದ್ರಂತೆ. ಈಗ ಮೇಡಮ್ ನೋಡ್ನು ಸುಬ್ಬಣ್ಣ, ಅದೇನು ಆತ್ಮ ಅಂತಿದಲ್ಲ, ಅದೇನು ಕುಮುದಾ ಬಂದವರಲ್ಲ, ಇವ್ರನ್ನ ನಾನು ಹಲವಾರು ವೇದಿಕೆಗಳಲ್ಲಿ ನೋಡಿದ್ನಿ. ಹೇಳಿದ್ರು ಅದ್ ಹೆಂಗದೆ ಅಂದ್ರೆ, ಒಂದು ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಅಂತ ಹಂಗ ಹೇಳಿದ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ, ನಿನಗೂ ಗೊತ್ತಾಗಕ್ಕಿಲ್ಲ. ಅದಕ್ಕೆ ಆತ್ಮ ಅಂದ್ಬಿಡೋದು. ಆತ್ಮ ಅನ್ಬೇಕು. ನಾನು ರಾಜಣ್ಣ ಇವ್ರು ಮೊದಲನೇ ಸರಿ ನಾನು ಇದ್ ಮಾಡದ್ನಲ್ಲಪ್ಪ, ಈ ಆತ್ಮ ಅಂತ ಹೇಳ್ದ ಸುಬ್ಬಣ್ಣ. ಅಯ್ಯೋ, ಹೆಸ್ರ ಹಿಂಗು ಇಟ್ಕೊಂಡ್ರೆ ಯಾರು ಆತ್ಮ ಅಂದ್ಬಿಟ್ಟು ಎಲ್ಲರ ಹತ್ರ ಅದೇ ಆತ್ಮ. ಆತ್ಮ ಅಲ್ಲ ಇದು, ಆತ್ಮ ಅಂತಂದ್ರೆ ಅದು ಇಂಗ್ಲಿಷ್ ಲೆಟರ್ಸ್ ATMA ಅಂತ. ATMA ಅಂದ್ರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಕರೆಯೋದು. ಅದನ್ನ ಕನ್ನಡದಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಅಂತ ಹೇಳ್ತೀವಿ. ಬಟ್ ಅದನ್ನ ಹೇಳಕ್ ತುಂಬಾ ಅದು ಉದ್ದ ಆಗುತ್ತಲ್ವಾ, ರೈತರಿಗಷ್ಟು ಸಡನ್ ಆಗಿ ಹೇಳೋದಕ್ ಗೊತ್ತಾಗಲ್ಲ. ಅಂದ್ರೆ ಚೆನ್ನಾಗಿದೆ, ಬೇಗ ಹೇಳಕ್ಕೂ ಸುಲಭವಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಂತ ಎಲ್ಲಾರು ಹಂಗ ಕರೀತಾರೆ. ಮೇಡಮ್, ನೀವು ನಿಮ್ ಹೆಸರೇನ್ ಹೇಳಿದ್ರಿ? ಕುಮುದಾ. ಕುಮುದಾ ಮೇಡಮ್ ಅವರು, ಕುಮುದಾ ಮೇಡಮ್ ಅವ್ರೆ, ಈ ನೀವ್ ಏನಾಗಿದ್ರಿ ಅಲ್ಲಿ? ನಾನಲ್ಲಿ ಉಪ ಯೋಜನಾ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯೋಜನಾ ನಿರ್ದೇಶಕರವ ಕಮಲವ್ವ, ಎಲ್ಲ ಇವ್ರದಿಯೇ ಒಳ್ಳೇದಾಯ್ತು. ಸ್ಪೆಷಲ್ ಇಟ್ಬಿಡು ಸುಮ್ಮನೆ ಇವ ಆಗ್ಲೇ ಬಂದು ಏನ್ ಕಮಲವ ಇಲ್ಲ ಕಮಲವ ಇಲ್ಲ ಅಂತ ಬಡ್ಕೊತಿದ್ನಲ್ಲ ಯಾತಿಗೆ ಅಂತ ಗೊತ್ತಾಯ್ತ ನಿಂಗೆ ಹೇಳದ್ನಲ್ಲ ಸ್ಪೆಷಲ್ ಏನ್ ಕಲಕಲ ಅಂತ ಈಗ ನೋಡು ಎಲ್ಲಿ ತನ್ಗೆ ತಿನ್ನೋದು ಕುಡಿಯೋದು ತಪ್ಪೋದ ಅನ್ಬಿಟ್ಟು ಅವನ್ ಚಿಂತೆ ರಾಜಣ್ಣ ಮಳೆ ಬತ್ತಿದ್ರು ಲೆಕ್ಕಿಸ್ದೆ ಬಂದು ಕೂತಿದ್ದೆ ನಿನ್ ನನಗೆ ಹೇಳ್ತಿಯಲ್ಲಪ್ಪ ನೀನು ಬೇಗ ಬಂದ್ಬಿಟ್ಟಿಲ್ಲ ಅದಕ್ಕೆ ಮಳೆ ಬಂದಿರೋದು ಅವರು ಇಲ್ಲಿ ನಮ್ಮ ಹಂಟಿಲಿ ಜಾಸ್ತಿ ಹೊತ್ತು ಇರಕ್ ಆಗಕ್ಕಿಲ್ಲ ಯಾಕಂದ್ರೆ ಇನ್ನು 8 ಗಂಟೆ ಹೊತ್ತಿಗೆ ಹೊರಡ್ಬೇಕು ಅದಕ್ಕೆ ಈಗ ನೀವೇ ಹೇಳಿ ಮೇಡಮ್ ಈಗ ಕೃಷಿ ತೋಟಗಾರಿಕೆ ರೇಷ್ಮೆ ಎಲ್ಲದಕ್ಕೆ ಸಂಬಂಧಪಟ್ಟಂಗೂ ನೀವು ಮಾಹಿತಿ ಕೊಡ್ತೀರಾ ಕಾರ್ಯಕರ್ತರು ನಿಮ್ಮ ಇಲಾಖೆಯಿಂದ ಅಂತ ಹೇಳಿ ಏನೆಲ್ಲ ಚಟುವಟಿಕೆಗಳನ್ನ ಆತ್ಮ ಯೋಜನೆಯಲ್ಲಿ ನಾವು ಮಾಡ್ಬೋದು ಅದರಲ್ಲಿ ನಿಮ್ ಹೇಳೋದೆಲ್ಲ ಹೇಳ್ಬಿಡಿ ಇವನ್ ವಸಿ ಇರ್ತದೆ ಇದನ್ನೆಲ್ಲ ಬಿಟ್ಟು ಆ ಕಷಾಯ ಕೊಟ್ಟಿರಾ ಕಾಫಿ ಕೊಟ್ಟಿರಾ ತಿಂಡಿ ಕೊಟ್ಟಿರಾ ಅಂತೆಲ್ಲ ಫಸ್ಟ್ ವಿಚಾರನ ವಸಿ ಹೇಳ್ಬಿಡಿ. ಇದು ಆತ್ಮ ಅಂತ ನಾನಾಗ್ಲೇ ಹೇಳ್ದಂಗೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ. ಇದರಲ್ಲಿ ನಾವು ಬರೀ ಕೃಷಿ ಅಂತಂದ್ರೆ ಈಗ ನೀವೆಲ್ಲ ಹೇಳೋ ಹಂಗೆ ನಿಮ್ನ ಕೃಷಿ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ, ಬರೀ ಭತ್ತ ಬೆಳೆಯೋದನ್ನ ಮಾತ್ರ ಕೃಷಿ ಅಂತೀರಾ? ಇಲ್ಲ, ಅಲ್ಲಿ ಹಸುಗಳನ್ನ ಇಟ್ಕೊಂಡಿರ್ತೀರಾ, ತರಕಾರಿ ಬೆಳಿತೀರಾ, ಮೀನ್ಗಳನ್ನೆಲ್ಲ ಇಟ್ಕೊಂಡಿರ್ತೀರಾ. ಸೊ ಇದನ್ನೆಲ್ಲಾನು ಸೇರಿಸ್ಕೊಂಡು ನೀವು ಕೃಷಿ ಮಾಡ್ತಿದೀವಿ ಅಂತ ಅಂತೀರಾ. ಆದ್ರೆ ನಮ್ಗೆ ಅದೇ ಇಲಾಖೆಗಳಿಗೆ ಹೋಯ್ತು ಅಂತಂದ್ರೆ ರೈತರನ್ನ, ಓ ನಿಮಗೆ ಕೃಷಿ ಬೇಕಾ, ಕೃಷಿಗಾದ್ರೆ ಕೃಷಿ ಇಲಾಖೆಗೆ ಹೋಗಿ, ತರಕಾರಿ ಬೆಳಿತಿದ್ದೀರಾ ತೋಟಗಾರಿಕೆ ಇಲಾಖೆಗೆ ಹೋಗಿ, ಇಲ್ಲ ಮೀನ್ ಬೆಳಿತಿದ್ದೀರಾ ಮೀನುಗಾರಿಕೆ ಇಲಾಖೆಗೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಸೊ ಅದಕ್ಕೆ ಕೇಂದ್ರ ಸರ್ಕಾರದವರು ಈ ತರ ಪಾಪ ರೈತರು ತುಂಬಾ ಕಷ್ಟ ಆಗ್ತದೆ ಅಂತ ಯೋಚನೆ ಮಾಡ್ಬಿಟ್ಟು ಎಲ್ಲಾ ಇಲಾಖೆಗಳ ಮಾಹಿತಿ ರೈತರಿಗೆ ಒಂದೇ ಸೂರಲ್ಲಿ ಸಿಗ್ಬೇಕು ಅಂತ. ಈಗ ಬ್ಯಾಂಕ್ ಅಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಮಾಡ್ತಾರಲ್ಲ, ಅಂದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ವಿಂಡೋನಲ್ಲಿ ಯಾರೇ ಕೂತಿರ್ಲಿ, ನಾವಲ್ಲಿ ಚೆಕ್ ಹಾಕೋದ್ರ ಬಗ್ಗೆ ಆಗ್ಲಿ ಏನೇ ಕೇಳಿದ್ರು ಅವರೆಲ್ಲಾನು ಅಟೆಂಡ್ ಮಾಡ್ಬೇಕು. ಹಂಗೆ ನಮ್ಗುನು ಆತ್ಮಾದವರು ಎಲ್ಲಾ ಮಾಹಿತಿಗಳನ್ನು ಕೊಡ್ಬೇಕು, ರೈತರಿಗೆ ಏನ್ ಬೇಕು ಅದನ್ನ ಕೊಡ್ಬೇಕು ಮಾಹಿತಿ, ಯಾವ್ದು ನಮಗ್ ಗೊತ್ತಿಲ್ಲ ಅಂತ ಹೇಳೋ ಹಾಗಿಲ್ಲ ಅವರು. ಸೊ ಅದಕ್ಕೆ ಅವ್ರಿಗೂನು ಆತ್ಮ ಸಿಬ್ಬಂದಿಗಳಿಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ, ಎಲ್ಲಾ ವಿಷಯದಲ್ಲೂ ಟ್ರೈನಿಂಗ್ ಕೊಡ್ತಾರೆ. ಸೊ ಅವರನ್ನ ರೈತರು ಏನೇ ವಿಷಯ ಕೇಳಕ್ ಬಂದ್ರೆ ಅಟ್ ಲೀಸ್ಟ್ ಅವ್ರಿಗೆ ಗೊತ್ತಿಲ್ಲ ಅಂದ್ರು ಅವ್ರು ಬೇರೆ ವಿಜ್ಞಾನಿಗಳನ್ನ ಫೋನ್ ಮಾಡಿ ಕೇಳ್ಕೊಂಡು ತಿಳ್ಕೊಂಡು ಅದನ್ನ ವಾಪಸ್ ರೈತರಿಗೆ ಹೇಳ್ಕೊಡ್ಬೇಕಾಗತ್ತೆ. ಇದು ಈ ಯೋಜನೆದು ಮುಖ್ಯ ಉದ್ದೇಶ. ಮುಖ್ಯ ಉದ್ದೇಶಕವ ಎಲ್ಲ ಒಂದ್ ಜಾಗದಲ್ಲೇ ಸಿಕ್ಬಿಡ್ತದೆ. ನನಗೆ ಹೇಳಕೊಂಡೆ ನೀ ಸುಮ್ನೆ ಆ ಇಲಾಖೆ ಏನಾಕೆ ಅಂತ ಬಸ್ ಹತ್ಕೊಂಡು ಎಲ್ಲೂ ಹೋಗ್ಬೇಡ. ಒಳ್ಳೇದಾಯ್ತು ಬಿಡು, ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಏನಂದ್ರೆ ಕಮಲವ್ವ, ನನಗನ್ಸೋದು ಕುಮುದ ಮೇಡಮ್ ಅವರು ಚೆನ್ನಾಗಿ ಹೇಳಿದ್ರು, ಆದ್ರೆ ಆತ್ಮ ಎಲ್ರಿಗೂ ಇರ್ಬೇಕವ್ವ. ಹೋದಾಗ ನಮ್ ಕಾಯಿಸ್ಬಿಟ್ರೆ ಕಷ್ಟ. ಇಲ್ಲ ಇಲ್ಲ ಇಲ್ಲ ಇಲ್ಲ, ಅವ್ರ ಒಂದು ಹೆಂಗ್ ಗೊತ್ತಾಯ್ದು, ತಾಲೂಕ್ ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಒಬ್ರೊಬ್ರು ಇರ್ತಾರೆ. ಹೋಬಳಿ ಮಟ್ಟದಲ್ಲಿ ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳು ಅಂತ ಆಲ್ರೆಡಿ ಇದಾವೆ, ನಮ್ಮಲ್ಲಿ ಕಚೇರಿಗಳಿದಾವೆ. ಸೊ ರೈತ ಸಂಪರ್ಕ ಕೇಂದ್ರ, ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲೂ ಒಬ್ರೊಬ್ರು ಸಹಾಯಕ ತಂತ್ರಜ್ಞಾನ ನಿರ್ವಾಹಕರು ಅಂತ ಹೇಳಿ, ಅಂದ್ರೆ ಅಸಿಸ್ಟೆಂಟ್ ಟೆಕ್ನಾಲಜಿ ಮ್ಯಾನೇಜರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಆತ್ಮ ಸಿಬ್ಬಂದಿಗಳೇ ಇರ್ತಾರೆ. ಸೊ ಅವರು ಮೇ ಬಿ ಫೀಲ್ಡ್ಗೆ ಅದ ಯಾರಾದ್ರೂ ಹಿಂಗೆ ರೈತರು ಬಂದು ನಮ್ಮ ತೋಟ ಬಂದು ನೋಡಿ ಅಲ್ಲಿ ಇಲ್ಲಿ ಅಂತಂದಾಗ ಆಫೀಸಿಂದ ಆಚೆ ಇರ್ತಾರೆ, ಇಲ್ದಿದ್ರೆ ಆಫೀಸಲ್ಲೇ ಕೆಲಸ ಮಾಡ್ತಿರ್ತಾರೆ. ಸೊ ಆದಷ್ಟು ನೀವು ಅವ್ರ ಫೋನ್ ನಂಬರ್ಗಳನ್ನ ಇಟ್ಕೊಂಡು ಅವ್ರಿಗೆ ಫೋನ್ ಮಾಡಿಕೊಂಡು ಅವ್ರಿಗೇನೆ ಬೇಕಿದ್ರೆ ನೀವು ಕೇಳಿ, ನೀವು ನಮ್ಮ ಊರ್ ಕಡೆ ಬಂದು ಹೋಗಿ ನಾವು ಒಂದಿಷ್ಟು ಜನ ರೈತರಿದ್ದೀವಿ ನಮ್ಮಲ್ಲೇನೋ ತೊಂದರೆ ಇದೆ ಅಂತಂದ್ರೆ ನಿಮ್ದೆಲ್ಲ ರೈತರುಗಳದ್ದು ತೊಂದರೆಗಳನ್ನ ಬಂದು ಅಲ್ಲಿ ನೋಡ್ಕೊಂಡು ನಿಮ್ಗೆ ಏನಾದ್ರು ಪರಿಹಾರ ಕೊಡೋಕಾದ್ರೆ ಕೊಡ್ತಾರೆ, ಇಲ್ಲ ಬೇರೆಯವ್ರ ಕಡೆಯಿಂದ ಕೊಡ್ಸೋಕಾದ್ರೆ ಕೊಡಿಸ್ತಾರೆ. ಇಲ್ಲ ಅಂತಂದ್ರೆ ಆಫೀಸಿಗೆ ಬನ್ನಿ, ನಾನು ಆಫೀಸಲ್ಲೇ ಇದ್ದೀನಿ ಅಂತಂದ್ರೆ ನೀವು ಸೀದಾ ಆಫೀಸಿಗೆ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಬೋದು. ದುಡ್ಡು ಕಾಸು ಏನಾದ್ರು ಕೊಟ್ಟರೆ ಮೇಡಮ್? ದುಡ್ಡು ಕಾಸು ಅಂತ ಇದ್ರಲ್ಲಿಲ್ಲ, ಆದಷ್ಟು ಮಾಹಿತಿ ತಂತ್ರಜ್ಞಾನಗಳ ಬಗ್ಗೆ ನಾವು ಪ್ರಸರಣೆ ಮಾಡಕ್ಕಿರೋದು. ಅದನ್ನ ಉಂಡು ಹೋದ ಕೊಂಡು ಹೋದ ಅಂತಾರಲ್ಲ ಹಂಗಾಯ್ತು. ಅಲ್ಲಿ ಅವರು ತಂತ್ರಜ್ಞಾನ ಮಾಹಿತಿ ಕೊಡ್ತೀವಿ ಅಂದ್ರೆ ದುಡ್ಡು ಕೊಟ್ಟಾರ ಅಂತಿಲ್ಲ. ಇಲ್ಲ ಇಲ್ಲ, ದುಡ್ಡು ಕೊಡ್ತೀವಿ, ದುಡ್ಡು ಕೊಡೋದಕ್ಕೆ ಪ್ರಶಸ್ತಿಗಳ ಮೂಲಕ ಕೊಡ್ತೀವಿ. ಚೆನ್ನಾಗಿ ಬೆಳೆ ಬೆಳೆದು ಪ್ರಶಸ್ತಿ ತಗೊಳ್ಳೋಣ. ಜಮೀನಲ್ಲಿ ಏನ್ ತೊಂದರೆ ಇದ್ದದ್ದು, ನಿಮ್ ಬೆಳೆಯ ಬೆಳೆಯಲ್ಲಿ ಏನ್ ತೊಂದರೆ ಇದ್ದದ್ದು, ನಿಂಗೆ ಏನ್ ಅನಾನುಕೂಲ ಆಗಿದ್ದು ಅದನ್ನ ಕೇಳು ಹೇಳ್ತಾರ ಅವರು. ಅದ್ ಬಿಟ್ಬಿಟ್ಟು 30 ನೀನು ಕುಡಿಯೋದು ದುಡ್ಡು ಬರೀ ಇರ್ಲೇ ಇರ್ತೀಯಲ್ಲ, ನಿನಗ್ ಗೊತ್ತಿಲ್ವಾಪ್ಪ. ನನ್ ತೊಂದ್ರೆ ಒಂದಿಯ ಒಂದು, ಈಗ ನಾನು ಹೇಳ್ತೀನಿ ಬಿಡು, ಹಣಕಾಸಿನ ತೊಂದ್ರೆ ಒಂದೇ. ಮೇಡಮ್ ತಿಂದು ನೋಡ್ತಾವ್ನಿ, ಆ ಮೇಡಮ್ ನೋಡ್ ಮಾತಾಡ್ತಿದ್ರೆ ಅವ್ರು ತಂದ್ರೆ ಫ್ಲಾಸ್ಕ್ ನೇ ನೋಡ್ತಾವ್ನೆ, ಏನಾರು ತಂದ್ಗಿದಾರ ಕಷಾಯ ಗಿಷಾಯ ಕಾಫಿ ಬಿಸ್ನೀರು ತಂದಿರ್ತಾರ ಸುಮ್ನೀರ ಬರೀ ಬಿಸ್ನೀರಿದೆ ಅದ್ರಲ್ಲಿ. ನೀನೇ ಯೋಚನೆ ಈಗ ವಿಷಯಕ್ಕೆ ಬರ್ತೀನಿ ಮೇಡಮ್ನವ್ರೆ. ಇವಂದು ಈಗ ಬಗೆಹರಿಯ ಅಂತ ಸಮಸ್ಯೆ ಅಲ್ಲ, ಇವನು ಕೃಷಿ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅದರಲ್ಲಿ ತೋಟಗಾರಿಕೆ ಆಗ್ಬೋದು, ಮೀನುಗಾರಿಕೆ ಆಗ್ಬೋದು, ರೇಷ್ಮೆ ಆಗ್ಬೋದು, ಅದಕ್ಕೆಲ್ಲ ನೀವು ಪರಿಹಾರ ನೀಡ್ತೀರಿ. ಕೃಷಿ ಮಾಡಕ್ಕೆ ಮನಸ್ಸು ಮಾಡಕ್ಕಿಲ್ವಲ್ಲ, ಇದು ಮುಖ್ಯವಾದ ಸಮಸ್ಯೆ. ಅದಕ್ಕೇನಾದ್ರೂ ಪರಿಹಾರ ಇದೆ ಮೇಡಮ್? ಪರಿಹಾರ ಇಲ್ಲ, ಒಂದಷ್ಟು ಸಲಹೆಗಳನ್ನ ಬೇಕಿದ್ರೆ ಕೊಡ್ಬೋದು. ಕೃಷಿ ಮಾಡೋದು ಅಂದ್ರೆ ನಮ್ಗೊಂದ್ 2 ಎಕರೆ 3 ಎಕರೆ ಜಮೀನು ಇರುತ್ತೆ. 3 ಎಕರೆ ಪೂರ್ತಿ ಭತ್ತ ಹಾಕೋದು, ಇಲ್ಲ ಕಬ್ಬು ಹಾಕೋದು, ಇಲ್ಲ ಸುತ್ತಮುತ್ತ ನೋಡೋದು, ಯಥೇಚ್ಛವಾಗಿ ಯಾರು ಯಾವ ಬೆಳೆ ಹಾಕಿದಾರೆ ಅಂತ ಹುಡ್ಕೊಂಡು ಹೋಗ್ಬಿಟ್ಟು ನಾವು ಅದನ್ನೇ ಹಾಕ್ಬಿಡೋದು. ಹಂಗ್ ಮಾಡಬಾರ್ದು ಯಾವತ್ತಿದ್ರು. ಒಂಚೂರು ಸುತ್ತಮುತ್ತ ನೋಡಿ, ಯಾರು ಬೆಳೀದೇ ಇರೋ ಬೆಳೆಗಳಂತದ್ದು, ಅಥವಾ ನಮಗೆ ಇಲ್ಲಿ ಸುತ್ತಮುತ್ತ ಡಿಮ್ಯಾಂಡ್ ಇದೆ, ಇಲ್ಲಿ ತುಂಬಾ ಜನ ಕೇಳ್ತಾ ಇದಾರೆ ಬಟ್ ನಮ್ಮ ಮಾರುಕಟ್ಟೆ ಸಿಗಲ್ಲ ಅಂತ ತರಕಾರಿಗಳಾಗ್ಬೋದು ಬೆಳೆಗಳಾಗ್ಬೋದು ಅಂತದನ್ನ ಹಾಕೋಬೇಕು. ಇಲ್ಲ ಅಂತಂದ್ರೆ ನಮ್ಮ ಹತ್ರ ಗ್ಯಾರಂಟಿ ತಗೊಂಡು ಹೋಗ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟು ಯಾವ್ದಾದ್ರು ಸಂಸ್ಥೆಗಳು ಬಂದ್ರೆ ಅಂತವನ್ನ ಹಾಕೋಬಹುದು. ಮತ್ತಿದ್ರಲ್ಲಿ ಇನ್ನೂ ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಹತ್ರ 2 ಎಕರೆನೋ 3 ಎಕರೆನೋ ಜಮೀನ್ ಇರುತ್ತೆ, ಪೂರಾ 3 ಎಕರೆಲ್ಲೂ ಒಂದೇ ಬೆಳೆ ಹಾಕೋದಿರುತ್ತಲ್ಲ, ಅದು ದೊಡ್ಡ ತಪ್ಪು. ನಾವು ರೈತರುಗಳು ಮಾಡುವಂತ ತಪ್ಪದು. ಆ 3 ಎಕರೆನೋ 2 ಎಕರೆನೋ ಏನ್ ಜಾಗ ಇದೆ ಅದನ್ನ ಪಾಲ್ ಪಾಲ್ ಮಾಡಿಕೊಂಡು ಒಂದ್ 1/4 ಎಕರೆನೋ 1/4 ಎಕರೆಗೋ ಒಂದ್ ಬೆಳೆ, ಇನ್ನೊಂದ್ 1/4 ಎಕರೆಗ್ 1/4 ಎಕರೆಗ್ ಇನ್ನೊಂದ್ ಬೆಳೆ, ಇನ್ನೂ ಒಂದ್ 1/4 ಎಕರೆ ಉಳಿತಪ್ಪ ಅಂದ್ರೆ ಅದ್ರ ನಮ್ಮ ಮನೆಗೆ ಬೇಕಾಗಿರುವಂತ ತರಕಾರಿಗಳನ್ನ ನಾವಾಗಿ ನಾವ್ ಅದನ್ನ ಉತ್ಪಾದನೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ನಾವಾಗಿ ಉತ್ಪಾದನೆ ಮಾಡ್ಕೊಳಕ್ ಹೋದಾಗ ನಾವು ಜಾಸ್ತಿ ಗೊಬ್ಬರಗಳನ್ನ ಯೂಸ್ ಮಾಡಲ್ಲ, ಕೆಮಿಕಲ್ಸ್ ನ. ಸೊ ಅವಾಗ ಅದೇನಾಗುತ್ತೆ, ಸಾವಯವಾಗೆ ಬೆಳೆದಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಸ್ವಾಭಾವಿಕವಾಗಿರುತ್ತೆ. ಅದ್ ನಾವು ತಿಂದ್ರೆ ನಮಗೆ ಯಾವ್ದು ಆರೋಗ್ಯಕ್ಕೆ ಹಾನಿ ಅಂತ ಆಗಲ್ಲ. ಸೊ ಆ 1/4 ಎಕರೆನೋ 1/4 ಎಕರೆನೋ ನಮ್ಗೆ ಸ್ವಂತ ಬಳಕೆಗೆ ಅಂತ ಇಟ್ಕೊಂಡು ಬಾಕಿ ಉಳಿದಿದ್ರಲ್ಲಿ ದುಡ್ಡು ಸಂಪಾದನೆ ಮಾಡಕ್ ನೋಡ್ಬೇಕು. ಬರೀ ಬೆಳೆದಿದ್ದೆಲ್ಲ ದುಡ್ಡು ಸಂಪಾದನೆ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ. ಮೇಡಮ್ ಅವರೇ, ಈಗ ಈಗ ಒಂದೊಂದು 1 ಎಕರೆ ಅದೆ, 1 ಎಕರೆಯಲ್ಲಿ ನಾನು ಕಬ್ಬು ಬೆಳ್ಕತಾವ್ನಿ, ಕಬ್ಬು ಇಲ್ಲ ಅಂದ್ರೆ ಭತ್ತ ಬೆಳ್ಕತ್ನಿ. ನಾನು 4 ಪೀಸ್ ಮಾಡ್ಬಿಟ್ಟು ಮಾಡ್ಕೊಳಕ್ಕಾಗ್ತ ಮೇಡಮ್? ಹೂ ಆಗತ್ತೆ, ಯಾಕಾಗಲ್ಲ. ನೀವು ಕಬ್ಬು ಬೆಳಿತೀನಿ ಅಂತಂದ್ರೆ 1 ವರ್ಷಕ್ಕಿಂತ ಜಾಸ್ತಿ ಟೈಮ್ನ ಕಬ್ಬಿ ಕಳಿಬೇಕಾಗತ್ತೆ. ಅದಾಗಿ ನೀವು ಉಳ್ದಿದ್ ಟೈಮಲ್ಲಿ ಭತ್ತ ಬೆಳ್ಕೊಂತೀರ, ಅದಾದ್ಮೇಲೂ ಸ್ವಲ್ಪ ಟೈಮ್ ಖಾಲಿ ಬಿಡ್ತೀರ ಅಲ್ವಾ ಜಾಗನ. ಆ ಟೈಮಲ್ಲಿ ಚಿಕ್ಕ ಪುಟ್ಟ ತರಕಾರಿಗಳು ಹಾಕೊಳ್ಳಿ, ಕಾಳುಗಳು ಹಾಕೊಳ್ಳಿ, ಮನೆಗೆ ಬೇಕಾಗುವಂತದ್ದು. ಒಂದ್ಸರಿ ಆಮೇಲೆ ಕಬ್ಬು ಹಾಕಿದಾಗನು ಅಷ್ಟೇ. ಇವಾಗ ಜಾಸ್ತಿ ಅಂತರಗಳು ಕೊಟ್ಬಿಟ್ಟು ಹಾಕ್ತಾ ಇದೀವಿ, ಹೊಸ ಟೆಕ್ನಾಲಜಿಗಳ ಪ್ರಕಾರ ಅಂತರ ಹಾಕಿ ಕಬ್ಬು ಒಂದಷ್ಟು ಹೈಟ್ ಬರೋ ತನಕ ಮಧ್ಯದಲ್ಲಿ ನಾವ್ ಏನೇನಾಗತ್ತೆ ಅದ ತರಕಾರಿಗಳನ್ನ ಅವಾಗನ ಬೆಳ್ಕೊಂಡ್ಬಿಡ್ಬೋದು. ಅದಾದ್ಮೇಲೆ ಇದ್ ಮಾಡ್ಕೊಂಡು ಹೋಗ್ಬೋದು. ಸಮಸ್ಯೆ ಏನು ಅಂದ್ರೆ, ನಮ್ ಶಂಕರಣ್ಣನ ಸಮಸ್ಯೆ ಏನಂದ್ರೆ, ಈಗ ನಿಮ್ದು ಎಲ್ಲಾ ವಿಷಯನು ಕೇಳ್ಕೊಬಿಡ್ತಾನೆ, ಕೇಳ್ಕೊಂಬಿಟ್ಟು ಹುಮ್ಮಸ್ಲ್ ಮನೆಗೆ ಹೋಯ್ತಾನೆ, ಯಾವ್ದನ್ನು ಅನುಷ್ಠಾನ ಮಾಡಲ್ಲ ಅವನು. ಇವ್ರ ಕೈಲೇ ಮಾಡ್ಸೋದ್ ನಾನು ಎಲ್ಲನೂವೆ. ಅದಕ್ಕೆ ಅವ್ನು ಹೇಳ್ತಿರೋದು ಕಣಪ್ಪ, ಅವ್ನು ಮಾಡ್ಬೇಕಲ್ಲ, ನಾನೇ ಮಾಡೋದು ಮೇಡಮ್ ಅಂದ್ಬಿಟ್ಟು ಹೇಳ್ತಿರೋದು ಅವನು ಇಂಡೈರೆಕ್ಟ್ ಆಗಿ. ಹಿಂಗೆ ಈಗ ಶಂಕರಣ್ಣ ಒಂದು ವಿಷಯ ಗೊತ್ತಾ, ಮೇಡಮ್ ಅವರು ನಿಜವಾಗ್ಲೂ ಬಂದ ಬಾಳ ಒಳ್ಳೆಯವ್ರು ಕರ್ಕ ಬಂದಕವ ನಿನ್ ಕಮಲ. ಈಗ ಏನಾರ ಹೋಗಿ ಗಿಡವ ಈಗ ಕಮಲಕ್ಕ ತುಂಬಾ ಜಾಣ ತಂದಿಂದ ಇವನ್ನ ಕರ್ಕೊಂಡ್ ಬಂದವಳೆ. ಯಾಕೆ ಗೊತ್ತಾ, ನಾನು ಈಗ ಒಂದ್ 3 ತಿಂಗಳಿಂದ ಮೇಡಮ್ನ ನೋಡಿದ್ದೆ. ಎಲ್ಲಿ ಅಂತ ನಿನಗೂ ಹೇಳ್ತೀನಿ, ಅವತ್ ನಿನ್ನೂ ಹುಡುಕದೆ, ನೀನು ಸಿಗ್ಲಿಲ್ಲ, ಮನೆ ಹತ್ರ ಹೋಗಿದ್ದೆ, ನೀನು ನೀನ್ ಹೆಂಡತಿ ಕಟ್ಕೊಂಡು ಯಾವ್ದೋ ಮದ್ವೆಗೆ ಅಂತ ಹೋಗಿದ್ದೆ. ಅಲ್ಲ ಈ ಕರೋನಾ ಅದ್ರಲ್ಲಿ ಯಾಕೆ ಹೋದ ಅಂತ ನಾನು ಕೇಳಿದೆ. ದೂರ ನಿಂತ್ಕೊಂಡು ಆಮೇಲೆ ಗೊತ್ತಾಯ್ತು ಏನೋ ಸುಳ್ಳು ಹೇಳವ್ರೆ ಅಂತ. ಸುಬ್ಬಣ್ಣ, ಈಗ ಒಂದಿನ ಕೆಂಪ್ ಬಸ್ ನಿಲ್ಸ್ಬಿಟ್ಟಿರ್ನಿಲ್ವಾ ಲಾಕ್ಡೌನ್ ಅನ್ಬಿಟ್ಟು, ಈಗ ಶುರು ಮಾಡೋರ್ಲ ಅದ್ ನೋಡಿದ ತಕ್ಷಣ ಬಸ್ ಹತ್ ಬಿಡ್ತಾನೆ. ಈಗ ಇರ್ಲಿ ವಿಷಯ ಏನಂದ್ರೆ, ಮೇಡಮ್ನವ್ರ ನಾನು ಎಲ್ಲಿ ನೋಡಿದೆ ಅಂದ್ರೆ, ಅಲ್ಲಿ ಸ್ವಸಹಾಯ ಮಹಿಳೆಯರದು ಒಂದು ಗುಂಪಿತ್ತು, ಅವ್ರಿಗೆ ಈ ಮೌಲ್ಯವರ್ಧನೆ, ಈ ಉಪ್ಪಿನಕಾಯಿ ಮಾಡೋದಂಗೆ ಮತ್ತೆ ಅವ್ರದೇ ಏನಾದ್ರೂ ಉತ್ಪನ್ನಗಳು ಮಾಡೋದಂಗೆ, ಇದ್ರ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮ ಮಾಡಿಸ್ತಾ ಇದ್ರು ಇವರು. ಹಂಗಾರೆ ಮೇಡಮ್ ಬ್ರಹ್ಮಾಂಡ ಇದ್ದಂಗೆ. ಕಮಲಕ್ಕನು ಅದನ್ನೆಲ್ಲ ತಿಳ್ಕೊಂಡೇನೆ ಏನೋ ವಸ್ತಿ ಪ್ಲಾನ್ ಮಾಡವಳೆ. ಈಗ ನೀನು ಸುಮ್ಮನೆ ಅಟ್ಟಿಗೆ ಬರೋದು, ಕಷಾಯ ಕುಡಿಯೋದು ಮೇಡಮ್ ಹೇಳ್ಕೊಡೋದಿದ್ರೆ ನಮ್ಮ ಕಮಲಕ್ಕನಿಗೆ ಇದ್ರದ್ದು ಇರ್ಲಿ ಕಾಯ್ದು ವಸ್ತಿ ಹೇಳ್ಕೊಟ್ಬಿಡಿ. ಉಪ್ಪಿನಕಾಯಿ ಅವ್ರಿಗೆ ಬರತ್ತ ಅನ್ಸುತ್ತೆ ಇವಾಗ ಆಗ್ಲೇ ಅದನ್ನ ಮಾಡೋದು. ಇಲ್ಲ ಮೇಡಮ್ ಅಷ್ಟು ಅಂದ್ರೆ ಮಾಡ್ತೀನಿ, ನಮ್ ಮನೆಯವ್ರು ಮಾಡ್ತಾರೆ ಅಷ್ಟು ಚೆನ್ನಾಗಿ ಮಾಡಕ್ಕಿಲ್ಲ. ಅಲ್ಲ ಕಮಲಮ್ಮ ಅವ್ರು ಮಾಡ್ತಾರೆ ಅನ್ಸುತ್ತೆ ಉಪ್ಪಿನಕಾಯಿ ಬಂದದವ. ಎಷ್ಟ್ ಸತಿ ಇಸ್ಕೊಂಡ್ ಹೋಗಿದ್ಯಾ ಬಂದದವ ಅಂತಿಲ್ಲ ಕೇಳವೋ. ಈಗ ಇದುವರೆಗೂ ಮಾಡಿರೋ ಇರ್ಲಿಕಾಯಿ ಉಪ್ಪಿನಕಾಯಿ ಬಿಟ್ಬಿಡು ನೀನು. ಕುಮದ ಮೇಡಮ್ ಅವ್ರು ಬಂದವ್ರೆ, ಅವರು ಪ್ಲಾನ್ ಪ್ರಕಾರವಾಗಿ ಮಾಡಿಸ್ತಾರ ಅವ್ರು. ಈಗ ಇನ್ನು ನೀನು ಹಾಕದೆ ಇರೋದು ಏನೇನೋ ಹಾಕಿಸ್ತಾರ ಅವ್ರು ಅದಕ್ಕೆ. ನೀನು ಉಪ್ಪಿನಕಾಯಿ ಮಾಡುವಂತೆ ಹಾಕುವಂತೆ ತಿನ್ನುವಂತೆ ಅದರಿಂದ ವಸಿ ಕಾಸು ಮಾಡಬಹುದು, ಆತರ ವಿಚಾರ ಮಾಡ್ತಾರೆ. ಕೇಳಿ ನೀವೇ ಹೇಳಿದ್ರಲ್ಲ ಕಮಲಮ್ಮ ಅವ್ರು ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ತಾರೆ ಅಂತ. ಅಲ್ಲಿ ನಾರ್ಮಲ್ ಆಗಿ ನಾವು ಉಪ್ಪಿನಕಾಯಿ ಮಾಡಿದಾಗ ಏನಾಗುತ್ತೆ, ನಾವು ಜಾಸ್ತಿ ದಿನ ಶೇಖರಣೆ ಮಾಡೋದಕ್ಕಾಗಲ್ಲ ಉಪ್ಪಿನಕಾಯಿನ. ಜಾಸ್ತಿ ದಿನ ಶೇಖರಣೆ ಮಾಡುವಂತದ್ದು ಏನಾದ್ರು ಮಾಡ್ಕೊಂಡ್ರೆ ನಾವು ಅದನ್ನ ಅವರು ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಬೋದು. ಇವಾಗ ಅವ್ರು ಏನ್ ಮಾಡ್ತಾರೆ, ಅವ್ರ ಮನೆಗೆ ಆಗೋಷ್ಟೋ ಇಲ್ಲ ಅಕ್ಕ ಪಕ್ಕದ ಮನೆಗೆ ಒಂದ್ 4 ಮನೆ ಕೊಡಕ್ ಆಗೋಷ್ಟೋ ಮಾಡ್ಕೊಂತಾರೆ. ಅದನ್ನ ಜಾಸ್ತಿ ದಿನ ಇಡಕ್ಕಾಗಲ್ಲ, ಒಂದ್ 3-4 ತಿಂಗಳು ಇಟ್ಬಿಟ್ಟು ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಪುನಃ ಹೊಸದಾಗ ಅವಾಗ ಇನ್ನೊಂದು ಹೊಸ ತರಕಾರಿ ಏನಾದ್ರು ಏನಾದ್ರು ಸಿಕ್ಕಿದ್ರೆ ನಿಂಬೆ ಹಣ್ಣು ಇಲ್ಲ ಬೇರೆ ತರಕಾರಿ ಸಿಕ್ಕಿದ್ರೆ ಪುನಃ ಅದ್ರಲ್ಲಿ ಹಾಕೊಂತೀವಿ. ಮಾವಿನಕಾಯಿ ಸಿಗುತ್ತೆ, ನೆಲ್ಲಿಕಾಯಿ ಸಿಗುತ್ತೆ, ಹಿಂಗೆಲ್ಲ ಹಾಕೊಂತೀವಿ. ಉಪ್ಪಿನಕಾಯಿನಲ್ಲಿ ಅದು ಪ್ರೊಸೆಸಿಂಗ್ ಮತ್ತೆ ಅದು ವ್ಯಾಲ್ಯೂಡೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡಿ ಅದು ತುಂಬಾ ದಿನ ಕೆಡದೇ ಇರೋ ತರ ಇಟ್ಕೊಂಡು ಅದನ್ನ ನೀಟಾಗಿ ಪ್ಯಾಕ್ ಮಾಡೋದು, ಲೇಬಲ್ ಮಾಡೋದು. ನಮ್ದೇ ಒಂದು ಬ್ರ್ಯಾಂಡ್, ಈಗ ಕಮಲಮ್ಮ ಅವರು ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ, ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂದ್ರೆ ಕಮಲಮ್ಮ ಅವ್ರದೇ ಒಂದು ಹೆಸರು ಇಟ್ಬಿಟ್ಟು ಒಂದು ಬ್ರ್ಯಾಂಡ್ ಮಾಡ್ಬಿಡೋದು ಉಪ್ಪಿನಕಾಯಿಗೆ. ಬ್ರ್ಯಾಂಡನ್ನು ಮಾಡ್ಲಿ, ಆಮೇಲೆ ಬೆಲೆನು ಒಂದಿಷ್ಟು ಆ ಬಾಟ್ಲ್ ಮೇಲೆ ಹಾಕ್ಬೇಕು. ಹೌದು, ಆ ಬೆಲೆನ ಹಾಕ್ಬಿಟ್ಟು ಬೆಲೆನ ಇಲ್ಲ ಅನ್ಕೊಂಡು ಎತ್ಕೊಂಡು ಹೋಯ್ತಾ ಇರೋದು. ಏ ಬೆಲೆ ಒಂದೇ ತರ ಇಟ್ಕೊಂಡಿಯವ ಬೆಲೆಯ ನೀನು ಕಮ್ಮಿ ಕೊಟ್ಟೇನ ಅಲ್ಲಕವ್ವ. ಈಗ ದಿನ ದಿನಕ್ಕೆ ಬೆಲೆ ಚೇಂಜ್ ಆಯ್ತು, ಏನ್ ಮೇಡಮ್ ಆಗಕ್ಕಿಲ್ವಾ ಬೆಲೆ ಹಂಗೆ ಇದ್ದದ. ಅದು ಅವರು ಹೆಂಗೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಹಿರಳಿಕಾಯಿ ಕಮ್ಮಿ ಸಿಗುತ್ತಾ, ಜಾಸ್ತಿ ಸಿಗುತ್ತಾ, ಅದ್ರ ಜೊತೆಗೆ ಉಪ್ಪು ಹಾಕ್ಬೇಕು, ಖಾರದ ಪುಡಿ ಹಾಕ್ಬೇಕು, ಇನ್ನೊಂದಷ್ಟು ಹಾಕ್ಬೇಕು, ಒಗ್ಗರಣೆ ಹಾಕ್ಬೇಕು, ಎಣ್ಣೆ ಬೇಕಾಗತ್ತೆ. ಸೊ ಅದ್ರದೆಲ್ಲ ರೇಟ್ ದಿನ ಒಂದೇ ಸಮಕ್ಕಿರುತ್ತೆ, ಇರಲ್ಲ. ಸೊ ಅದ್ ಹೆಂಗ್ ಖರ್ಚಾಗುತ್ತೆ ಹಂಗೆ ಅವ್ರು ಅದ್ರ ಬಾಟ್ಲ ಮೇಲೆ ರೇಟ್ ಹಾಕ್ತಾರೆ. ಅವ್ರಿಗೆ ರೇಟ್ ಹಾಕ್ಸ್ಬಿಟ್ರೆ ಇನ್ನು 5 ವರ್ಷ ಬಿಟ್ಕೊಂಡು ಅದೇ ರೇಟ್ ಕೇಳ್ತಾರೆ. ಹಂಗಲ್ಲ ಕಣ್ಣ, ನಾನೇನು ಉಪ್ಪಿನಕಾಯಿ ಮಾರಾಟಕ್ಕೆ ಕೊಡ್ತೀನಿ ಅಂದ್ರೆ 5 ವರ್ಷ ತನಕ ಅದೇ ಬಾಟ್ಲ್ ಇಟ್ಕೊಂಡಿರ್ತಾರ ಅಂಗಡಿಯವರು. ಈಗ ನಾನು ಎಷ್ಟು ಅಷ್ಟು ಮಾಡಿರ್ತೀನಿ, ಇವಾಗ ರೇಟು ಅದಕ್ಕೆ ಹೇಳ್ಕೊಟ್ರೆ ಮೇಡಮ್. ಮೇಡಮ್ ಅವ್ರೆ ಈ ಕಮಲ ಸಾಮಾನ್ಯ ಅಂತಕಬಿಡಿ, ನೀವು ಬಹಳ ಬುದ್ಧಿವಂತ. ನೀವು ಒಂದ್ ಚೂರು ಹೇಳ್ಕೊಟ್ರೆ ನೋಡಿ ಎಷ್ಟು ಹೇಳ್ತಾರೆ. ಇಲ್ಲ ಇಲ್ಲ ಹಂಗೇನಿಲ್ಲ, ಅವ್ರು ಬುದ್ಧಿವಂತರಾಗಿದ್ದಕ್ಕೆ ನಾನು ಅಲ್ಲಿ ಪಕ್ಕದೂರಲ್ಲಿ ನಾನ್ ಪ್ರೋಗ್ರಾಮ್ ಮಾಡ್ತಿದ್ದ ನೋಡ್ಬಿಟ್ಟು ನಮ್ಮೂರ್ಗೂ ಬನ್ನಿ ಅಂತ ಹೇಳಿ ಅವ್ರು ಇಲ್ಲಿ ಕರ್ಕೊಂಡ್ ಬಂದ್ರು. ನಮ್ ರೈತರಿಗೂ ಹೆಲ್ಪ್ ಆಗ್ಲಿ, ಬನ್ನಿ ಮೇಡಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತಿದ್ದು ಮಾತಾಡ್ಬಿಟ್ಟು ಬರೋರು ಅಂತ. ನೀವೇನ್ ಕಡಿಮೆ ಇಲ್ಲ ಕಂಡ್ಬಿಡಿ ಮೇಡಮ್, ನೋಡಿ ಆಗ್ಲೇ ಫ್ರೆಂಡ್ಸ್ ಆಗ್ಬಿಟ್ಟಿದ್ರಲ್ಲ ಇಬ್ರು, ಬಹಳ ಸಂತೋಷ. ಮೇಡಮ್ ಬಂದಿಲ್ವಾ ಮೇಡಮ್ ಅವ್ರು ಹೇಳಿದ್ದು ಚೆನ್ನಾಗಿ ಮಾಡಕ್ ಬರಲ್ಲ ಅಂತ, ಮಾಡಕ್ಕೆ ಬರಲ್ಲ ಅಂತ ಹೇಳಿ. ರಾಜಣ್ಣ ಮೇಡಮ್ ಅವ್ರು ನೋಡಿ ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡ್ರು. ಮೇಡಮ್ ನೀವು ದಿವಸ ಬತ್ತೀರಿ ಇಲ್ಲಿಗೆ? ಹಂಗಲ್ಲ, ಈಗ ನಮ್ದು ಸ್ತ್ರೀ ಶಕ್ತಿ ಸಂಘ ಇಲ್ವಾ, ಒಂದಿನ ಅವ್ರು ಬಂದೆಲ್ಲ ಹೇಳ್ಕೊಡ್ತಾರೆ ನಮ್ಗೆಲ್ಲ, ನಾವೆಲ್ಲ ಸೇರ್ಕೊಂಡ್ ಮಾಡ್ತೀವಿ. ಮೇಡಮ್ ಈ ವಿಶೇಷವಾಗಿ ಏನಾದ್ರು ಒಂದು ಹೇಳಿ ಮೇಡಮ್, ನೀವು ನಮ್ ರೈತರು ಬಹಳ ಕಷ್ಟದಲ್ಲಿ ಅವ್ರೆ, ಸ್ವಲ್ಪ ಹೆಂಗೆ ಸುಧಾರ ವಿಶೇಷ ಅಂದ್ರೆ ಏನಪ್ಪ ವಿಶೇಷ ಅಂತಂದ್ರೆ ಅದೇ ಬೆಳೆ ಗಿಳೆ ಹೇಳ್ತಾವ್ರಲ್ಲ ತಿನ್ನೋದು ಉಣ್ಣೋದು ಕೇಳ್ತಿಲ್ಲ. ಅವ್ರು ಬಹುಬೆಳೆ ಪದ್ಧತಿ ಅಂತ ಹೇಳಿದ್ರಲ್ಲ, ಆತರ ಮಾಡಿದ್ರೆ ನಮ್ದು ಹಣಕಾಸು. ನಾನು ಆಗ್ಲೇ ಹೇಳ್ದಂಗೆ ಸಮಗ್ರ ಕೃಷಿ ಪದ್ಧತಿ ನಾವ್ ಏನೇ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಉಪಕಸಬುಗಳಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಈಗ ನಮ್ ಚಿಕ್ಕದಾಗ ನೀವ್ 2 ಎಕರೆನೋ 1 ಎಕರೆನೋ ಹೇಳಿದ್ರಿ, ಅದ್ರಲ್ಲಿ ಬಾಳೆ ಹಾಕೊಂತೀವಿ. ಬಾಳೆ ಹಾಕೊಂಡಾಗ ಅದ್ರ ಮಧ್ಯೆ ತರಕಾರಿಗಳು ಬೆಳ್ಕೊತೀವಿ, ಕಾಳುಗಳು ಬೆಳ್ಕೊಂತೀವಿ. ಅದೊಂದು ಒಂದ್ ಸ್ಟೇಜ್ಗೆ ಬರೋ ತನಕ ಆ ಕಾಳು ತರಕಾರಿಗಳೆಲ್ಲ ಹಾಕಿದಾಗ ಹೂಗಳು ಜಾಸ್ತಿ ಬರುತ್ತೆ. ಒಂದ್ ಬಾಳೆನಲ್ಲೂ ಒಂದೊಂದ್ ಗೊನೆಲ್ಲಿ ಅಷ್ಟೊಂದು ಹೂವು ಇರುತ್ತೆ. ಆ ಹೂ ಎಲ್ಲ ಸುಮ್ನೆ ವೇಸ್ಟ್ ಆಗ್ತಾ ಇರತ್ತೆ, ಅದ್ರಲ್ಲಿ ಏನು ಮಾಡಲ್ಲ. ಅದು ಹೂ ಕಾಯಿ ಕಚ್ಚುತ್ತೆ, ಕಾಯಿ ತನ್ ಪಾಡಿಗೆ ತನ್ ಕಾಯಿಯಾಗಿ ಹಣ್ಣಾಗ ನಾವು ಅದನ್ನ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಮಧ್ಯದಲ್ಲಿ ಈ ಜೇನು ಹುಳಗಳು ಇರುತ್ತೆ, ಆ ಜೇನು ಹುಳಗಳು ಬಂದಷ್ಟು ನಮಗೆ ಉತ್ಪಾದನೆ ಹೆಚ್ಚಾಗುತ್ತೆ. ಜೇನು ಹುಳಗಳು ಬಂದು ಪರಾಗಸ್ಪರ್ಶ ಮಾಡೋದ್ರಿಂದ ಉತ್ಪಾದನೆ ಒಂದು 20-30% ಅಷ್ಟು ಕೆಲವು ಬೆಳೆಗಳಲ್ಲಿ ಆಗುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಈ ತರ ಜೇನು ಹುಳಗಳನ್ನ ನಾವೇ ಮನೆಗಳಲ್ಲಿ ಸಾಕ್ಬೋದು. ಅದನ್ನ ತೋಟಗಾರಿಕೆ ಇಲಾಖೆಯಿಂದನೂ ಕೊಡ್ತಾರೆ, ಅರಣ್ಯ ಇಲಾಖೆಯಿಂದನೂ ಕೊಡ್ತಾರೆ. ಸೊ ಇಂಥವನ್ನೆಲ್ಲ ತಗೊಂಬಂದು ನಾವು ಮನೆಯಲ್ಲ ಇಟ್ಕೊಂಡು ನಮಗೆ ಸಹಾಯ ಆಗುತ್ತೆ. ಅವಕ್ಕೇನು ಸಿಗಲ್ಲ, ಅಲ್ಲಿ ಹಾಳಾಗ್ತಿರೋ ಹೂವಲ್ಲಿ ಬರೋ ಮದುವನ ತಗೊಂಡು ಅವು ಜೇನ್ ಮಾಡ್ಕೊಂತವೆ, ಅವು ಪಾಡಿಗೆ ಅವು ಬದುಕೊಂತವೆ. ಈ ಜೇನ್ ಸಿಕ್ಕಿದ್ರೆ ನಮಗ್ ಮನೆಗೆ ಒಳ್ಳೇದಲ್ವಾ, ಎಷ್ಟು ಆರೋಗ್ಯ ಕೊಳ್ಳೋದು. ಕೊರೋನಾ ಟೈಮಲ್ಲಿ ಪ್ರತಿಯೊಬ್ರು ಜೇನ್ ಕುಡೀರಿ, ಮೆಣಸು ತಿನ್ನಿ, ಅದು ತಿನ್ನಿ, ಕಷಾಯ ಮಾಡ್ಕೊಂಡು ಕುಡೀರಿ ಅಂತೆಲ್ಲ ಹೇಳಿದ್ರು. ಸೊ ಇದನ್ನ ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ತಗೊಂಬರ್ತೀವಿ, ಬ್ರ್ಯಾಂಡ್ ನೋಡ್ತೀವಿ, ಯಾವ್ಯಾವ ಬ್ರ್ಯಾಂಡ್ ಅಂತ ಹುಡ್ಕೊಂಡು ದುಡ್ಡು ಜಾಸ್ತಿ ಕೊಟ್ಬಿಟ್ಟು ತಗೊಂಬರ್ತೀವಿ. ಅದ್ರಲ್ಲಿ ಯಾವ ಕೆಮಿಕಲ್ಸ್ ಹಾಕಿರ್ತಾರೆ ಅದು ಪ್ಯೂರ್ ಆಗಿರುತ್ತೆ ಏನು ಒಂದೂ ಗೊತ್ತಾಗಲ್ಲ. ಹಾ ಹೌದು, ನಾವೇ ನಮ್ ಕಣ್ಮುಂದೆ ಬೆಳೆದು ಜೇನ್ ಆಗ್ತಿದೆ ಅಂತ ನೋಡಿದಾಗ ನಮ್ಗೆ ಅದನ್ನ ಅಲ್ಲೇ ಕುತ್ಕೊಂಡು ತಿನ್ನೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಒಂದಷ್ಟು ಜನಕ್ಕೆ ಸುತ್ತಮುತ್ತದವ್ರಿಗೂ ಕೊಡ್ಬೋದು, ಹೆಚ್ಚಾಗಿ ಬೆಳೀತು ಅಂತಂದ್ರೆ ಮಾರಕ್ಕೂ ಮಾರ್ಬೋದು ಅದನ್ನ. ಸೊ ಈ ತರ ಚಿಕ್ಕ ಪುಟ್ಟ ಉಪಕಸಗಳು ಮತ್ತೆ ಕೃಷಿ ಹೊಂಡ ಅಂತ ಹೇಳಿ ಮಾಡ್ಕೊಡ್ತಾರೆ ಇಲಾಖೆಯಿಂದ. ಕೃಷಿ ಹೊಂಡಗಳನ್ನ ಚಿಕ್ಕದಾಗಿ ಒಂದು 12-15 ಅಥವಾ 10-12 ಆ ತರದ ಒಂದ್ ಸೈಜ್ ಇರುತ್ತೆ, ಆ ಸೈಜ್ ಅಲ್ಲಿ ಹೊಂಡಗಳು ಮಾಡ್ಕೋಬಹುದು. ಹೊಂಡ ಮಾಡ್ಕೊಂಡ್ರೆ ನೀರು ಶೇಖರಣೆ ಆಗುತ್ತೆ, ಜೊತೆಗಾದ್ರೂ ಹೊಂಡಗಳಲ್ಲಿ ಮೀನ್ಗಳನ್ನೂ ಸಾಕೋಬಹುದು. ಸೊ ಅಲ್ಲಿ ಹೊಸದಾಗೊಂದು ನಮ್ಗೆ ಒಂದು ಅವಕಾಶನೂ ಸಿಕ್ತು. ಮೀನ್ ತಿಂತೀವೋ ಬಿಡ್ತೀವೋ ಸೆಕೆಂಡ್ರಿ, ಅದು ನಮ್ ಸುತ್ತಮುತ್ತ ಅಂತೂ ತಿನ್ನೋರಂತೂ ಗ್ಯಾರಂಟಿ ಇರ್ತಾರೆ, ಅವ್ರಿಗೆ ಮಾರಾಟನು ಮಾಡ್ಬೋದು, ನಮ್ಗೊಂದಷ್ಟು ದುಡ್ಡು ಸಿಗುತ್ತೆ. ಸೊ ಈ ತರ ಒಂದೊಂದೇ ಒಂದೊಂದು ಆಕ್ಟಿವಿಟೀಸ್ ನ ನಾವು ಜೊತೆಗೆ ಸೇರಿಸ್ಕೊಂತ ಹೋದ್ರೆ ನಮಗೆ ವರ್ಷ ಪೂರ್ತಿ ಆದಾಯ ಅಂತೂ ಗ್ಯಾರಂಟಿ ಕಟ್ಟಿಟ್ಟಿರುತ್ತೆ. ಇದೇನು ಮಾತು ಮುಗಿತಿದ್ದಂಗೆ ಎದ್ದೋಯ್ತಾ ಮೊಬೈಲ್ ಈ ಸಲ ಸೈಲೆಂಟ್ ಹಾಕೊಂಡಿದ್ದ ಮೊಬೈಲ್ ನ ಮಾತಾಡೋ ಟೈಮ್ ಮೊಬೈಲ್ ಅದೇನೋ ರಿಂಗ್ ಆಯ್ತು, ಯಾರೋ ರೊಟ್ಟಿ ಹೊರದಿರ್ಬೇಕು ಒಂಟದ ಎದ್ದು ಮಾತಾಡಕ್ಕೆ ಉಪ್ಪಿನಕಾಯಿ ಮಾಡ್ಸಕ್ಕೆ ಇರ್ಲಿ ಅಣ್ಣ ಎಲ್ಲಿ ಸಿಗ್ತದೆ ನೋಡಕ್ಕೆ. ರಾಜಣ್ಣ ನಿಮ್ಮ ಫ್ರೆಂಡ್ ಒಬ್ಬ ಅವನು ಏನೋ ಈ ತರನೇ ಕೆಲಸ ಮಾಡ್ತಾವನಲ್ವಾ, ಎ ಟಿ ಎಂ ಬಿ ಟಿ ಎಂ ಆಗಿ ಆ ಹುಡುಗ ಮೋಟರ್ ಸೈಕಲ್ ಅಲ್ಲಿ ಓಡಾಡ್ತಾ ಇತ್ತಲ್ಲ ಹುಡುಗ, ಅದೆಲ್ಲ ಜಮೀನ್ಗಳಿಗೆಲ್ಲ ಹೋಗ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಟ್ಬಿಡ್ತಾನೆ ಹೋಗಿ ಹೋಗಿ. ಈಗ ಮೇಡಮ್ನವ್ರೆ ನೀವ್ ಹೇಳಿ, ಈಗ ನಿಮ್ಮ ಎ ಟಿ ಎಂ ಬಿ ಟಿ ಎಂ ಅವರು ಎಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರ ಏನೆಲ್ಲ ಕೆಲಸಗಳು ಮಾಡ್ತಾರೆ, ನಮ್ಮೂರ್ಗೆ ಹೆಂಗ್ ಅನುಕೂಲ ಆಯ್ತದೆ ವಸ್ತು ಹೇಳಿ. ಮೈಸೂರಲ್ಲಿ ಒಟ್ಟು ನಾವು 33 ಜನ ಇದೀವಿ ಆತ್ಮದಲ್ಲಿ, 33 ಜನದಲ್ಲಿ ನಾನು ಒಬ್ಳು. ನಮ್ಮನ್ನೆಲ್ಲ ನೋಡ್ಕೊಳಕ್ಕೆ ಇಲಾಖೆಯಿಂದಾನೇ ಒಬ್ರು ಉಪ ಕೃಷಿ ನಿರ್ದೇಶಕರು ಇರ್ತಾರೆ, ಅವರು ಮತ್ತೆ ಜಂಟಿ ನಿರ್ದೇಶಕರು ಇರ್ತಾರೆ, ಅವ್ರು ಇಲಾಖೆ ಕಡೆಯಿಂದ ಅವ್ರು ನೋಡ್ಕೊಂತಾರೆ, ಮತ್ತೆ ಹಣಕಾಸಿನ ವ್ಯವಹಾರಗಳೇನಿದ್ರು ಅವರೇ ನೋಡ್ಕೊಂತಾರೆ. ನಾವೇನಿದ್ರು ನಮ್ಮ ಪ್ರೋಗ್ರಾಮ್ ಏನಿರುತ್ತೆ ಆ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು, ಅನುಷ್ಠಾನ ಮಾಡುವಂಥದ್ದು ಪೂರ್ತಿ ನಮ್ಮ ಹಂತದಲ್ಲಿ ಇರುತ್ತೆ. ಸೊ ನಾನು ಮತ್ತೆ ನನ್ನ ಜೊತೆಗೊಬ್ರು ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಇರ್ತಾರೆ, ಅವ್ರು ನಾವಿಬ್ರು ಹೆಡ್ ಆಫೀಸಲ್ಲಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಆಫೀಸಲ್ಲಿ ಇರ್ತೀವಿ. ಇನ್ನು ಬಾಕಿ ಉಳಿದವರೆಲ್ಲ ತಾಲೂಕು ಮಟ್ಟದಲ್ಲಿದ್ದಾರೆ. ಪ್ರತಿಯೊಂದು ತಾಲೂಕಲ್ಲೂ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು, ನೀವು ಬಿ ಟಿ ಎಂ ಅಂತ ಹೇಳಿದ್ರಲ್ಲ ಆ ತರ ಒಬ್ಬರೊಬ್ರು ಪ್ರತಿಯೊಂದು ತಾಲೂಕಲ್ಲೂ ಬಿ ಟಿ ಎಂ ಅಂತ ಇರ್ತಾರೆ, ಅವರು ಎ ಡಿ ಎ ಆಫೀಸ್ಗಳಲ್ಲಿ ಅಂದ್ರೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಲ್ಲಿ ಇರ್ತಾರೆ. ಅದು ಬಿಟ್ಟು ಇನ್ ಹೋಬಳಿ ಮಟ್ಟಕ್ಕೆ ಅಂತ ಹೋದಾಗ ನಾವು ನೀವಾಗ್ಲೇ ಹೇಳಿದ್ರಲ್ಲ ಅವರು ರಾಜಣ್ಣ ಅವ್ರ ಫ್ರೆಂಡ್ ಯಾರೋ ಇದಾರೆ ಅಂತ, ಹಂಗೆ ಅವರು ಎ ಟಿ ಎಂ ಅಂತ ಅಸಿಸ್ಟೆಂಟ್ ಟೆಕ್ನಾಲಜಿ ಮ್ಯಾನೇಜರ್ಸ್ ಅಂತ ಹೇಳ್ತೀವಿ, ಅವರು ಪ್ರತಿಯೊಂದು ಹೋಬಳಿಯಲ್ಲಿರೋ ಆರ್ ಎಸ್ ಕೆಗಳಲ್ಲಿ ಇರ್ತಾರೆ, ಅವರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇರ್ತಾರೆ. ಅವ್ರದ್ದು ಇದೇ ಕೆಲಸ, ಯಾರಾದ್ರೂ ರೈತರು ಕರೆದ್ರೆ ಅವ್ರ ತೋಟಕ್ಕೆ ಹೋಗೋದು, ಅಲ್ಲೇನಾದ್ರೂ ತೊಂದರೆ ಆಗಿದ್ರೆ ಅವರಿಗೆ ಪರಿಹಾರಗಳು ಕೊಡುವಂಥದ್ದು, ಇಲ್ಲ ಆಫೀಸಿಗೆ ಬಂದ್ಬಿಟ್ಟು ಇವಾಗ ಕ್ರಾಪ್ ಸರ್ವೆ ಬೆಳೆ ಸಮೀಕ್ಷೆ ಅಂತ ಮಾಡ್ತಿದ್ದೀವಿ, ಕ್ರಾಪ್ ಇನ್ಶೂರೆನ್ಸ್ ಅಂತಿದೆ, ಬೆಳೆ ವಿಮೆ ಅಂತ ಮಾಡ್ತಿದ್ದೀವಿ, ಆಮೇಲೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತ ಇದೆ, ಅದರಲ್ಲಿ ಪ್ರಾತ್ಯಕ್ಷತೆಗಳು ತಗೋತೀವಿ, ಹೊಸ ತಳಿಗಳು ಪರಿಚಯ ಮಾಡ್ಬೋದು ಅಥವಾ ಹೊಸ ತಂತ್ರಜ್ಞಾನಗಳು ಪರಿಚಯ ಮಾಡುವಂಥದ್ದು ಇರ್ಬೋದು, ಆಮೇಲೆ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಸಾಯಿಲ್ ಸ್ಯಾಂಪಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ತಗೊಂಡೋಗಿ ಲ್ಯಾಬಲ್ ಕೊಟ್ಟು ಅದನ್ನ ಪ್ರತಿಯೊಂದು ರೈತರಿಗೂ ಸ್ಯಾಂಪಲ್ ಯಾರ್ದು ರೈತರದ್ದು ತೆಗಿತೀವಿ ಆ ರೈತರಿಗೆ ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳ್ಬಿಟ್ಟು ಒಂದೊಂದು ಚೀಟಿ ಕೊಡ್ತಾರೆ, ಅದರಲ್ಲಿ ಅವ್ರ ಮಣ್ಣಲ್ಲಿ ಏನೇನು ಅಂಶಗಳಿದೆ, ಇಂಗಾಲ ಆಗ್ಬೋದು, ಸಾವಯವ ಇಂಗಾಲ ಆಗ್ಬೋದು ಅಥವಾ ಇದು ನೈಟ್ರೋಜನ್ ಪೊಟ್ಯಾಸಿಯಮ್ ಇಂಥದ್ದೆಲ್ಲ ಏನೇನು ಎಷ್ಟೆಷ್ಟಿದೆ ಅದರಲ್ಲಿ, ಅದಕ್ಕೆ ಏನು ಕೊರತೆಗಳಿದೆ, ಅದಕ್ಕೆ ನಾವು ಯಾವ ಗೊಬ್ಬರ ಹಾಕಿದ್ರೆ ನಮಗೆ ಯಾವ ಬೆಳೆನ ಚೆನ್ನಾಗಿ ತಗೋಬೋದು, ಆ ಪರ್ಟಿಕ್ಯುಲರ್ ಮಣ್ಣಿಗೆನೆ ಯಾವ ಬೆಳೆ ಚೆನ್ನಾಗಿ ಸೂಟ್ ಆಗುತ್ತೆ, ಈ ಥರದ್ದೆಲ್ಲ ಮಾಹಿತಿ ಆ ಚೀಟಿಲಿರುತ್ತೆ, ಅಂಥದ್ದನ್ನು ರೈತರಿಗೆ ಒದಗಿಸ್ಕೊಡುವಂಥದ್ದು ಈ ಥರ ಎಲ್ಲ ಕೆಲಸಗಳು ಮಾಡ್ತಿರ್ತಾರೆ. ಸೊ ಅವ್ರಿಗೆ ನೀವು ಫೋನ್ ನಂಬರ್ ಇಟ್ಕೊಂಡು ಅವ್ರನ್ನ ಫೋನ್ ಮಾಡಿ ನಿಮ್ಮ ನಿಮ್ಮ ಹಂತದಲ್ಲಿ ಅಂದರೆ ನಿಮ್ಮ ಸ್ಥಳೀಯವಾಗಿ ಯಾವ ಆರ್ ಎಸ್ ಕೆ ಬರುತ್ತೆ, ರೈತ ಸಂಪರ್ಕ ಕೇಂದ್ರ ಬರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಅವ್ರು ನಿಮ್ಗೆ ಎಲ್ಲ ರೀತಿ ಮಾಹಿತಿಗಳನ್ನ ಕೊಡ್ತಾರೆ. ಈಗ ನಾನು ಹೇಳ್ದಂಗೆ ಜೇನ್ ಕೃಷಿದಾಗ್ಬೋದು, ಇಲ್ಲ ಪಶುಸಂಗೋಪನೆಯಲ್ಲಿ ಬೇರೆ ಬೇರೆ ತರ ಟ್ರೈನಿಂಗ್ಗಳು ಕೊಡ್ಬೋದು. ನಮ್ಮಲ್ಲಿ ಕ್ಷೇತ್ರ ಪಾಠಶಾಲೆ ಅಂತ ಇರುತ್ತೆ, ಅದರಲ್ಲಿ 6 ದಿನ ಒಟ್ಟಿಗೆ ಒಂದು 25-30 ಜನ ರೈತರನ್ನ ಸೇರಿಸ್ಬಿಟ್ಟು ಟ್ರೈನಿಂಗ್ ಮಾಡ್ತೀವಿ. ಆ ಟ್ರೈನಿಂಗ್ ಮಾಡೋದಕ್ಕೆ ಏನ್ ಮಾಡ್ಬೇಕಂದ್ರೆ ಒಬ್ಬ ಪ್ರಗತಿಪರ ರೈತರ ತಾಕಲ್ಲೇನೆ ನಾವು ಅದನ್ನ ಆ ಟೆಕ್ನಾಲಜಿ ಏನ್ ತಂತ್ರಜ್ಞಾನ ಇರುತ್ತೆ ಅದನ್ನ ಫಸ್ಟ್ ಅಳವಡಿಸಿ ಅವ್ರು ಅದನ್ನ ಚೆನ್ನಾಗಿ ಮಾಡಿದಾಗ ಅದನ್ನ ಕರ್ಕೊಂಡ್ಬಂದು ಬಾಕಿ ಉಳಿದ ರೈತರಿಗೆ ತೋರಿಸ್ಕೊಡ್ತೀವಿ. ಅಂದ್ರೆ ರೈತನಿಂದನೇ ರೈತರಿಗೆ ಮಾಹಿತಿ ಹೋಗ್ಬೇಕು. ನಾವು ಯಾರೋ ಯೂನಿವರ್ಸಿಟಿ ಅವರು ಅಥವಾ ಡಿಪಾರ್ಟ್ಮೆಂಟ್ ಅವ್ರು ಬಂದು ಹೇಳಿದಾಗ ರೈತರು ನಂಬೋದು ಕಷ್ಟ ಆಗುತ್ತೆ. ಅದೇ ರೈತರೇ ಮಾಡಿ ನಮ್ ಕಣ್ಮುಂದೆ ಇದೆ, ಇಲ್ಲ ನಾನೇ ಮಾಡಿದೀನಪ್ಪ ಅಂತ ರೈತರು ಅವ್ರ ಅನುಭವನ ಹಂಚ್ಕೊಂಡಾಗ ಅದ ಇನ್ನೊಬ್ಬ ರೈತರಿಗೆ ತುಂಬಾ ಬೇಗ ಮನಕ್ಕೆ ತಾಗತ್ತೆ. ಅಂತ ಪ್ರೋಗ್ರಾಮ್ಗಳನ್ನೆಲ್ಲ ಇದ್ರಲ್ಲಿ ಮಾಡ್ತಿರ್ತೀವಿ. ಸೊ ಅಂತ ಪ್ರೋಗ್ರಾಮ್ಗಳನ್ನ ಸ್ಪೆಷಲ್ ಆಗಿ ಕೃಷಿಗಿಂತ ಹೆಚ್ಚಾಗಿ ಕೃಷಿದ ಉಪಕಸಬುಗಳ ಬಗ್ಗೆ ನಾವೇನು ಹೇಳ್ದ ಆ ತರದ ರಿಲೇಟೆಡ್ ಟಾಪಿಕ್ ಗಳಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ವಿಜ್ಞಾನಿಗಳನ್ನ ಕರೆಸೋದು, ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅವರಲ್ಲಿ ಏನೇನು ಸೌಲಭ್ಯಗಳಿದೆ ಅಂತ ಹೇಳೋದು, ಇಂತ ಎಲ್ಲಾ ಮಾಹಿತಿಗಳನ್ನ ಆ ಪ್ರೋಗ್ರಾಮ್ಗಳಲ್ಲಿ ಕೊಡ್ತಿರ್ತೀವಿ. ಓದೋನೇ ಓದೆ, ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬರಕಿಲ್ವಾ ಇಲ್ಲಿ ಅವ್ರ ವಸಿ ಮಾತ್ ಕೇಳೋ ಇವ್ರನ್ನೇ ಅಲ್ಲ ಕರ್ಕೊಯ್ತೀನಿ. ಮೇಡಮ್ ಇನ್ನೊಂದು ದಿನ ಬರ್ತೀನಿ, ಇವತ್ತು ಲೇಟ್ ಆಗುತ್ತಲ್ವಾ? ಹೌದಾ, ಸರಿ ಮೇಡಮ್. ಈಗ ಮೇಡಮ್ ರವರು ಬಹಳ ಬ್ಯುಸಿ ಅಲ್ಲ ಅವ್ರೆ, ತುಂಬಾ ಕೆಲಸ ಕಾರ್ಯಗಳು ಅವ್ರಿಗೆ. ಇನ್ನೊಂದ್ ದಿನ ನೀವು ಮೊದ್ಲೇ ಹೇಳ್ಬಿಟ್ಟು ಬನ್ನಿ ಮೇಡಮ್, ನಮ್ ಶಂಕರಣ್ಣನ ಮನೆ ಫಸ್ಟ್ ಕ್ಲಾಸ್ ಊಟ ರೆಡಿ ಇರುತ್ತೆ, ಇವೆಲ್ಲ ಮಾಹಿತಿ ಕೊಟ್ಬಿಟ್ಟು ಊಟ ಗಿಟ ಮಾಡ್ಕೊಂಡು ಮೇಡಮ್ ಬರ್ತೀನಿ ಅಂದ್ರೆ ಏನವ ಅಡುಗೆ ಹಿಂದೆ ಮುಂದೆ ನೋಡೋ ನಾವು, ಯಾರಿಗ ಗೊತ್ತು ಯಾರ್ಯಾರ ಅನ್ನದುಡ್ರ ಎಲ್ಲೆಲ್ಲಿದೆ ಅಂತ ಹೇಳು. ಸುಬಣ ಶಂಕರಣ್ಣ, ಈಗ ಮೇಡಮ್ ನವ್ರು ಬಂದಿದ್ದು ಒಳ್ಳೇದೇ ಆಯ್ತು, ನೀನ್ ಆ ಕಡೆ ಎದ್ದೋಗ್ಬಿಟ್ಟೆ, ಇಲ್ಲ ಅಂದ್ರೆ ನಿನ್ಗೆ ಎ ಟಿ ಎಂ ಗಳು ಬಿ ಟಿ ಎಂ ಗಳು ಎಲ್ಲ ಕೆಲಸಗಳೆಲ್ಲ ಹೇಳಿದ್ರು. ಎ ಟಿ ಎಂ ಅಂದ್ರೆ ಎ ಟಿ ಎಂ ಮಿಷಿನ್ ಅಲ್ಲ ಕಣಣ್ಣ, ಆತ್ಮ ಇದ್ದಂಗ ಅದುವೇ ಅಂದ್ರೆ ಆತ್ಮದೊಂದು ಭಾಗ ಅದು. ಅಂದ್ರೆ ಎಟಿಎಂ ಅನ್ನೋದಲ್ಲ, ಅವ್ರು ನಮ್ ಸ್ಟಾಫ್, ನಮ್ ಸಿಬ್ಬಂದಿಗಳು. ಈಗ ರಾಜಣ್ಣ ಫೋನ್ ಮಾಡ್ತಾ ಇರ್ತಾನಲ್ಲ ಅವನ್ ಫ್ರೆಂಡ್, ಯಾಕಷ್ಟು ಮಾಹಿತಿ ಎಲ್ಲ ಅವನ್ ಕಲೆ ಹಾಕ್ತಾನೆ ಅಂದ್ರೆ ಆ ಫ್ರೆಂಡ್ ಒಬ್ಬ ಎಟಿಎಂ, ಅವನ್ ಬೇರೆ ಊರಲ್ಲಿ ಅವನೇ. ಹಂಗಾಗಿ ಯಾರ್ ರಾಜಣ್ಣ ಅವ್ರ ನಿಮ್ ಫ್ರೆಂಡು? ಅದೇ ಕಣಪ್ಪ ಗಿರೀಶ ಅಂತ. ಸರಿ ಸರಿ ಸರಿ, ಅವರಿಂದನೇ ವಸಿ ಇವನು ಮಾತೆತ್ತಿದ್ರೆ ವಸಿ ಕೇಳ್ತೀನಿ ಅಂತ ಆ ಕಡೆ ಹೋಗಿ ಪಕ್ಕಕ್ಕೆ ನಿಂತು ಫೋನ್ ಮಾಡಲ್ವಾ? ಇನ್ನೇನು ಏನೋ ಮಂತ್ರ ಆಗ್ತಾವನೆ ಅನ್ಕೊಂಡ್ಯಾ? ಇಲ್ಲ ಇಲ್ಲ, ಗೊತ್ತಾಯ್ತು ನನಗೆ. ಅಯ್ಯೋ ಅವನ ಅವನ ಚಟುವಟಿಕೆ ಎಲ್ಲ ಗೊತ್ತಕ್ಕಪ್ಪ, ಚಟುವಟಿಕೆ ಜೊತೆಗೆ ತಟವಟಿಕೆ. ಈಗ ಚಟುವಟಿಕೆ ತಟವಟಿಕೆ ಎರಡು ಜಾಸ್ತಿ ಮಾಡ್ಬೇಕು ನೀವು, ಯಾಕಂದ್ರೆ ಮೇಡಮ್ನವ್ರು ಈಗ ಸುಮ್ನೆ ಹೋಗ್ತಾ ಅವ್ರು ಹಂಗೆ ಹೋಗಲ್ಲ, ಕಮಲಕ್ಕನ ವಸಿ ಕೇಳ್ಕೊಂಡು ಹೋಯ್ತಾರೆ. ಅಲ್ಲ ಈ ಚಂಕ್ರಣ್ಣ ಏನು ಇಷ್ಟೆಲ್ಲ ಮಾತಾಡ್ತಾನಲ್ಲ, ಕೃಷಿ ಮಾಡ್ತಾವನ ರಾಜಣ್ಣ, ಹೆಂಗೆ ಕೃಷಿ ಭೂಮಿಲಿ ಏನಾದ್ರು ಮಾಡ್ತಾವನ, ಅವನ್ ಭೂಮಿಯಾಗ ಏನಾದ್ರು ನಾವು ಒಂದ್ ಕಾರ್ಯಕ್ರಮ ಹಾಕೋಬೋದಾ, ಆಮೇಲೆ ಮಣ್ಣು ಪರೀಕ್ಷೆ ಮಾಡ್ತಾವ್ರ, ಬೆಳೆ ಸಮೀಕ್ಷೆ ಮಾಡ್ತಾವ್ರ, ಇದೆಲ್ಲ ಕೇಳ್ತಾರೆ. ಇದೆಲ್ಲಾನು ಓಕೆ ಅಂದ್ರೆ ಅವರು ಇನ್ನೊಂದ್ಸಲ ಊರಿಗೆ ಬರ್ತಾರೆ, ಇಲ್ಲ ಮಾತು ಒಂದು ಕೇಳಕ್ಕಿಲ್ಲ ಅಂದ್ಮೇಲೆ ನಮ್ಮೂರ್ ಕಡೆ ಯಾಕೆ ಸುಳಿದಾರ ಅವರು? ಇಲ್ಲ ಇಲ್ಲ ಮೇಡಮ್, ನೀವು ನಮ್ ಜಮೀನಿಗೆ ಬನ್ನಿ, ಸರಿ ಎಳ್ನೀರು ಎಲ್ಲ ಕುಡ್ಕೊಂಡು ಹೋಗೋರಂತೆ. ಆದ್ರೆ ಮುಖ್ಯವಾಗಿ ನನಗ್ ಬೇಕಾಗಿರೋದು ಏನ್ ಗೊತ್ತೆ, ಜಮೀನ ನೋಡ್ಬಿಟ್ಟು ಇಲ್ಲಿ ಏನೇನ್ ಮಾಡ್ಬೋದು ಹೆಂಗೆ ಎತ್ತ ಅನ್ನೋದು ಹೇಳ್ಕೊಡಿ ನಮ್ಗೆ. ಸರಿ ಹೇಳ್ಕೊಡ್ತಾರೆ, ಆದ್ರೆ ಅವ್ರು ಮತ್ತೆ ಮುಂದಿನ ಸತಿ ಬಂದಾಗ ಅದೆಲ್ಲ ಅಲ್ಲಿ ಆಗಿರ್ಬೇಕು ಜಮೀನ್. ಮಾಡೋ ರಾಜಣ್ಣ ಇರೋದ್ರಿಂದ ನೀವೆಲ್ಲ ಇದ್ದೀರಲ್ಲವ, ನಮ್ಗೇನೋ ತೊಂದ್ರೆ. ಅನ್ಕೊಂಡಣ್ಣ, ನಾನ್ ನಮ್ ಜಮೀನಲ್ಲಿ ಕೆಲಸ ಮಾಡ್ತೀನಿ, ರಾಜಣ್ಣ ಅವ್ನ ಜಮೀನಲ್ಲಿ ಕೆಲಸ ಮಾಡ್ತಾನೆ, ನಿನ್ ಜಮೀನ್ ಕತೆ ಹೇಳೋಣ. ಅಲ್ಲ ಕವ್ವ, ಮದ್ ಮಧ್ಯೆ ನೀನು ಒಂಚೂರು ಸಹಾಯ ಮಾಡಕ್ಕಿಲ್ಲ ಬಂದು ನೀನು ಮಾಡು ಸಾಕು, ಏನ್ ಬಿಕ್ಕಂದ್ ಮಾಡ್ಕೋತೀವಿ. ನೀವ್ ಕೇಳಿದ್ರು ಸರಿ, ನಾವ್ ಹೇಳ್ಕೊಡೋದ್ ಹೇಳ್ಕೊಡ್ತೀವಿ, ಹೇಳ್ಕೊಟ್ಬಿಟ್ಟು ಸುಮ್ನೆ ಹೋಗೋ ತರದ ಸಂಸ್ಥೆ ನಮ್ದಲ್ಲ. ಆತ್ಮದಲ್ಲಿ ಹೆಂಗಿದೆ ಅಂತಂದ್ರೆ, ನಾವ್ ಹೇಳ್ಕೊಟ್ಟಿದ್ದನ್ನ ಕೊನೆ ತನಕನು ಕೂತು ಅಬ್ಸರ್ವ್ ಮಾಡಿ ಅವ್ರು ನಿಜವಾಗ್ಲೂ ಅದನ್ನ ಮಾಡ್ತಿದಾರಾ, ಅದ್ ಮಾಡಿರೋದ್ರಿಂದ ಅವ್ರಿಗೆ ಆದಾಯ ಹೆಚ್ಚಾಗಿದ್ಯಾ, ಏನ್ ಆದಾಯ ಹೆಚ್ಚಾಗಿದೆ, ಅವರು ಇನ್ನೊಂದ್ ನಾಲ್ಕು ಜನ ರೈತರಿಗೆ ಹೇಳ್ಕೊಡ್ಬೋದಾ ಇದನ್ನ? ಹಂಗ್ ಹೇಳ್ಕೊಡೋದಾದ್ರೆ ನಾವ್ ಇಲ್ಲೊಂದು ಕ್ಷೇತ್ರೋತ್ಸವ ಮಾಡ್ಬೋದಾ, ಇಲ್ಲ ಈ ರೈತರು ಇಷ್ಟೊಂದ್ ಚೆನ್ನಾಗಿ ಮಾಡಿದಾರೆ ಅಂತಂದ್ಮೇಲೆ ಇವರಿಗೆ ಒಂದ್ ಪ್ರಶಸ್ತಿನೂ ಕೊಡ್ಬೋದಾ? ಈ ತರದನ್ನೆಲ್ಲ ಯೋಚನೆ ಮಾಡಿ ಅದ್ರ ಪ್ರಕಾರ ನಾವ್ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರ್ತೀವಿ. ನೀವು ತುಂಬಾ ಚೆನ್ನಾಗಿ ಮಾಡಿದಿರಾ ನಾವ್ ಹೇಳ್ಕೊಟ್ಟಿದ್ದನ ಅಂತಂದ್ರೆ, ಪ್ರತಿಯೊಂದು ಪ್ರಗತಿಪರ ರೈತರದನ್ನು ಒಂದೊಂದು ಯಶೋಗಾಥೆ ಅಂತ ಮಾಡ್ಬಿಟ್ಟು ಅದನ್ನ ವಿಡಿಯೋಗಳು ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ, ರೇಡಿಯೋದಲ್ಲೆಲ್ಲ ಕರೀತಾರೆ, ಅವ್ರನ್ನೆಲ್ಲ ಕರ್ಸ್ ಮಾತಾಡಿಸ್ತಾರೆ, ಹಿಂಗೆಲ್ಲಾನು ಮಾಡ್ಬೋದು. ಮತ್ತೆ ಹಂಗೆ ಮೇಡಮ್ ಒಂಚೂರು ಹೇಳಿ, ಮಹಿಳೆಯರಿಗಾಗಿ ಏನಾದ್ರೂ ವಿಶೇಷ ಕಾರ್ಯಕ್ರಮ ಏನಾರ ಇದೆಯಾ? ನಾವ್ ಏನೇ ಕೆಲಸ ಮಾಡಿದ್ರು, ಏನೇ ಒಂದ್ ಕಾರ್ಯಕ್ರಮಗಳನ್ನ ಮಾಡಿದ್ರು, ಅದ್ರಲ್ಲಿ 30-40% ಅಷ್ಟು ಮಹಿಳೆಯರನ್ನ ಇನ್ವಾಲ್ವ್ ಮಾಡ್ಕೊಳ್ಲೇಬೇಕು, ಕಂಪಲ್ಸರಿ ಅದು ರೂಲ್ಸ್ ಪ್ರಕಾರನೇ. ಸೊ ನಮ್ಮಲ್ಲೂ ಮೈಸೂರಲ್ಲಿ ಇಲ್ಲಿ ತನಕ ತುಂಬಾ ಪ್ರೋಗ್ರಾಮ್ಗಳು ಮಾಡಿದೀವಿ ಮಹಿಳೆಯರಿಗೇನೆ ಅಂತ ಹೇಳ್ಬಿಟ್ಟೆ. ಕಳೆದ ವರ್ಷದಲ್ಲಿ ಅಂದ್ರೆ 2021 ಸಾಲಿನಲ್ಲಿ ಅಣಬೆ ಬೇಸಾಯದ ಬಗ್ಗೆ ಆಗಿರ್ಬೋದು, ಜೇನು ಕೃಷಿ ಬಗ್ಗೆ ಆಗಿರ್ಬೋದು, ಆಮೇಲೆ ಈ ಮೌಲ್ಯವರ್ಧನೆಗಳು, ಇವಾಗ ಸಿರಿಧಾನ್ಯಗಳು ತುಂಬಾ ಫೇಮಸ್ ಆಗ್ತಾ ಇದೆ. ಮುಂಚೆ ಎಲ್ಲ ನಾವ್ ಇಲ್ಲೇ ಬೆಳೀತಾ ಇದ್ರು ಅಂತ ಹೇಳ್ತಾರೆ ಹಿರಿಯರ ಹತ್ರ, ಬಟ್ ಇವಾಗ ಎಲ್ಲೋ ನಾವು ಹುಡ್ಕಕ್ ಹೋದ್ರೆ ನಮ್ಮಲ್ಲಿ ಸಿಗಲ್ಲ, ಎಲ್ಲ ಬರೀ ಮಾಲ್ಗಳಲ್ಲಿ ಪ್ಯಾಕ್ ಆಗಿರೋದು, ಪ್ರೊಸೆಸ್ಡ್ ಆಗಿರುವಂತದ್ದೇ ಸಿಗುತ್ತೆ. ಸೊ ಅದಕ್ಕೆ ಅದನ್ನ ಬೆಳೆಯೋದ್ ಹೆಂಗೆ ಅಂತ ಹೇಳ್ಕೊಟ್ಟು, ಬೆಳೆದ ಮೇಲೆ ಅದನ್ನ ಪ್ರೊಸೆಸ್ ಮಾಡೋದ್ ಹೆಂಗೆ, ಅದನ್ನ ಪುಡಿ ಮಾಡೋದ್ ಹೆಂಗೆ, ಸಿಪ್ಪೆ ತೆಗಿಯೋದ್ ಹೆಂಗೆ, ನಾವ್ ಅದನ್ನ ಪ್ಯಾಕ್ ಮಾಡ್ಬಿಟ್ಟು ಯಾರಿಗ್ ಮಾರ್ಬೋದು, ಇಲ್ಲ ಪುಡಿ ಮಾಡ್ಬಿಟ್ಟು ಅದರಿಂದ ಏನೇನ್ ಮಾಡ್ಬೋದು. ಈಗ ರಾಗಿನಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಬರೀ ಹಿಟ್ಟು ರೊಟ್ಟಿ ಇಂಥದ್ದೇ ಮಾಡ್ಕೊಂತಿದ್ರು, ಇವಾಗ ಎಷ್ಟೋ ಜನ ಹಳ್ಳಿನಲ್ಲಿ ಅವ್ರವ್ರ ಮನೆನಲ್ಲನ ರಾಗಿ ಮಾಲ್ಟ್ ಮಾಡ್ಕೊಂಡು ಇಟ್ಕೊಂಡು ಕುಡಿತಾರೆ, ಬೆಳಗ್ಗೆ ಇವಾಗ ಕಾಫಿ ಟೀ ಮಾಡೋದ್ ಬಿಟ್ಬಿಟ್ಟಿದಾರೆ, ಈಗ ಎಲ್ಲ ಮಾಲ್ಟ್ ಮಾಡ್ಕೊಂಡು ಕುಡಿತಾರೆ, ಮಾಡ್ತಾರೆ. ನಾವ್ ಮನೇಲಿ ಮಾಡಕ್ಕಿಲ್ಲ, ಅಮಲಿ ಮಾಡ್ಕತ್ತೀವಿ ನಾವು. ಅಮ್ಲಿ ಅಮ್ಲಿ ನೀನು ಒಂದ್ಸರಿ ಮಾಡ್ಕೊಡು, ಚೆನ್ನಾಗಿ ಮಾಡ್ತೀವಿ. ಹಂಗಂದಾರ ನಮ್ಮ ಮನೇಲಿ ಮಾಡ್ತೀವಿ, ನೀನು ಬಾ ಕುಡಿ. ನಮ್ಮ ಮನೇಲಿ ಮಾಡೋದು ಹೆಂಗೋ ಒಂಥರ ಮಾಡ್ಕತ್ತಿಕೋ, ನಿಂದು ಒಂಥರ ಚೆನ್ನಾಗಿ ಮಾಡ್ತೀಯ ಅಂತ ಕೇಳೋಣ. ಈಗ ಕೆಲಸ ಮಾಡು, ಹೆಂಗ ಮೇಡಮ್ ಅವರು ಕುಂಭದ ಮೇಡಮ್ ಅವ್ರು ಬಂದಿರೋದು, ಅಂಬ್ಲಿನ ಮಾಡಿಸ್ಬೋದು, ಮಾಡ್ಬಿಡವ ಬೇಕು ಅಂದಲ್ಲ, ಕಡಲೆಕಾಳು ಬೇಯಿಸ್ಬಿಟ್ಟು ಹೋಗಿದೀನಿ. ಹೌದಾ, ಮಾಡ್ತಾ ಇದೀಯಾ? ಸರಿ, ಮತ್ ಯಾರು ಬೇಡ, ಯಾವ ತರ ಬೇಡ ಅಂದಿದ್ದಾನ ನಾನು? ಮಾತ್ನ ಬರೀ ತಿನ್ನೋದ್ರ ಕಡೆಯ ಗಮನ ಕೊಡ್ಬೇಡ. ಈಗ ಅವ್ಳು ಏನ್ ಕೇಳ್ಕತ್ತಾವಳ ಕಮಲಕ್ಕ, ನೋಡ್ಕೊಂಡ್ಯ? ನೋಡ್ಕೊಂಡಲ್ಲ, ಬರೀ ಮಹಿಳೆಯರ ಬಗ್ಗೆ ಕೇಳ್ಕತ್ತಾವಳೆ, ನೀನ್ ಬರೀ ಮಾತಾಡ್ತಾ ಇರ್ತದೆ, ನಿನ್ನ ನನ್ನ ಬುಟ್ಟಾಕ್ ಕೊಡ್ತಾವಳೆ ನೋಡಿ ಇವಾಗ. ಇಲ್ಲ ಕಣ್ಣ, ನಿಮ್ ಸಹಾಯ ಬೇಕೇ ಬೇಕು. ರಾಜಣ್ಣ ಮಹಿಳೆಯರು ಯಾವ್ದ್ರಲ್ಲಪ್ಪ ಕಡಿಮೆ ಇದ್ರು? ಅಕ್ಕಿ ಒಳಗ್ ನೀನ್ ಹೋಗಿ ಕೆಲಸ ಮಾಡ್ತಾ ಇರೋ ಅವಾಗ ಜೊತೆ ಕುಮುದ ಮೇಡಮ್ ರವರು, ಅವ್ರು ಹೆಂಗ್ಸರಲ್ವಪ್ಪ, ಯಾವ ಅಧಿಕಾರದಲ್ಲಿದ್ದಾರೆ ಈಗ? ಮತ್ತೆ ಹೆಂಗ್ಸರು ಯಾವ್ದ್ರಲ್ಲಿ ಹಿಂದೆ ಬಿದ್ದಿದ್ದರು? ಸರಿ ಕಣ್ಣ ಮರಯ್ಯ, ನಾನ್ ಹೇಳ್ತಾ ಇರೋದ್ ನಿನ್ ಬಗ್ಗೆ ಬರೀ ಮಹಿಳೆಯರಿಗೆ ಆದ್ಯತೆ ಕೊಡ್ತೀವಿ ಅಂತಿಲ್ಲ, ರೈತರಿಗೂ ಇದೆ. ಈಗ ಮಹಿಳಾ ಸಂಘಗಳು ಜಾಸ್ತಿ ಇದಾವೆ. ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ನಾವ್ ಆದಷ್ಟು ಗುಂಪುಗಳಿಗೆ ಜಾಸ್ತಿ ಇದು ಮಾನ್ಯತೆ ಕೊಡ್ಬೇಕು, ಮತ್ತೆ ಅವರಿಗೆ ಜಾಸ್ತಿ ಬೆಂಬಲಗಳನ್ನ ನೀಡ್ಕೊಂಡು ಹೋಗ್ಬೇಕು. ರೈತರನ್ ಯಾವಾಗ ಗುಂಪು ಕಟ್ಟಿಸ್ತೀವಿ ಅವಾಗ ಅದು ಹೇಳ್ತಾರಲ್ಲ, ಒಂದ್ ಕಡ್ಡಿನ ಮುರಿದ್ರೆ ಸುಲಭವಾಗಿ ಮುರಿಬಹುದು, ಜೊತೆಯಲ್ಲಿ ಇಟ್ಕೊಂಡು ಕಟ್ಟಿದ್ರೆ ಏನೋ ಮರಿ, ಯೂನಿಟಿ ಸ್ಟ್ರೆಂತ್ ಅಂತ ಹೇಳ್ತೀವಿ, ಒಗ್ಗಟ್ಟಲ್ಲಿರುತ್ತೆ ಅಂತ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ವಿಭಜನೆಯಲ್ಲಿ ಅಳಿವು, ಒಗ್ಗಟ್ಟಿನಲ್ಲಿ ಬಲ ಅಂತ ರೇಡಿಯೋದಲ್ಲಿ ಬರ್ತದೆ ಕೇಳಿವಿನಿ ನಾನು. ಹಂಗಾಗಿ ಈಗ ಎಲ್ಲಾರು ಅದನ್ನ ಹೇಳ್ತಿರೋದು ಸರ್ಕಾರದವರು, ರೈತರು ಸಹ ಅಷ್ಟೇ. ಒಬ್ಬರೊಬ್ಬರನ್ನ ಏನು ಮಾರುಕಟ್ಟೆಗಾಗ್ಲಿ ಇನ್ನೊಂದಕ್ಕಾಗ್ಲಿ ಏನು ಮಾಡಕ್ ಹೋದ್ರೆ ಆಗಲ್ಲ. ಸೊ ಎಲ್ಲಾ ಒಂದು ಗುಂಪುಗಳು ಕಟ್ಕೊಂಡು ಗುಂಪಲ್ಲಿ ಮಾಡ್ಕೊಂಡು ಹೋಗಿ ಅಂತ. ಚಿಕ್ಕ ಪುಟ್ಟದಾದ್ರೆ 10-15 ಜನದಾದ್ರೆ ಒಂದ್ ಚಿಕ್ಕ ಚಿಕ್ಕ ಗ್ರೂಪ್ ಅಂತ ಹೇಳ್ತೀವಿ ನಾವು. ಅದು ಕಮಾಡಿಟಿ ಇಂಟ್ರೆಸ್ಟೆಡ್ ಗ್ರೂಪ್ ಆಗ್ಬಹುದು, ಹೆಂಗಸರಿಗೆ FIG ಅಥವಾ SHG ಗ್ರೂಪ್ಸ್ ಅಂತ ಹೇಳ್ತೀವಿ. ಅದೇ ಜಾಸ್ತಿ ಜನಗಳನ್ನ ಸೇರ್ಸ್ಕೊಂಡ್ರೆ, ಈಗ 500 ಹೆಚ್ಚು ಜನಗಳನ್ನ ಸೇರ್ಕೊಂಡ್ರೆ ರೈತ ಉತ್ಪಾದಕ ಸಂಸ್ಥೆಗಳು FPOs ಅಂತ ಈಗ ಏನ್ ಹೇಳ್ತಿದೀವಿ, ಆ ಕಾನ್ಸೆಪ್ಟ್ ಮೇಲೆ ಅದನ್ನ ರೈತರನ್ನೆಲ್ಲ ಸೇರಿಸಿ ಸಂಘ ಸೇರಿಸಿ ಆ ಸಂಘಗಳಿಗೆ ತುಂಬಾ ಒಂದು ಸೌಲಭ್ಯಗಳನ್ನ ಒದಗಿಸ್ಕೊಡಕ್ಕೆ ನೋಡ್ತಿದ್ದಾರೆ. ಈ ತರ ಸಂಘಗಳಲ್ಲಿ ಈ CHSC ಸೆಂಟರ್ಸ್ ಅಂದ್ರೆ ಬಾಡಿಗೆ ಆಧಾರಿತ ಕೇಂದ್ರಗಳಂತ ಏನ್ ಹೇಳ್ತೀವಿ, ಅದರಲ್ಲಿ ಮೆಷಿನ್ಗಳನ್ನೆಲ್ಲ ಟ್ರಾಕ್ಟರ್ಗಳಾಗ್ಬಹುದು, ಉಳುಮೆ ಮಾಡಕ್ ರೋಟೋವೇಟರ್ಗಳಾಗ್ಬಹುದು, ಇಂಥದ್ನೆಲ್ಲ ಆ ಸಂಸ್ಥೆಗಳಿಗೆ ಸಬ್ಸಿಡಿ ಮೂಲಕನ ಕೊಟ್ಬಿಡ್ತಾರೆ. ತುಂಬಾ ಕಮ್ಮಿ ದುಡ್ಡಲ್ಲಿ ಅವ್ರ ಆ ಸಂಸ್ಥೆಗಳೆಲ್ಲ ಅವ್ರನ್ನ ಅದನ್ನ ಇಟ್ಕೊಂಡು ಆ ಮೆಂಬರ್ಸ್ ಯಾರಿರ್ತಾರೆ, 500 ಜನನೋ 1,000 ಜನನೋ ಅವರೆಲ್ಲ ಉಪಯೋಗಿಸ್ಕೋಬಹುದು. ಇಲ್ಲ ಆ ಸಂಸ್ಥೆಯಲ್ಲಿ ಸಭೆಯಲ್ಲಿ ಸಮಿತಿಯಲ್ಲಿ ಇಲ್ದೆ ಇರುವಂತ ರೈತರು ಹೊರಗಿನ ರೈತರಿಗೂ ಬಾಡಿಗೆ ಆಧಾರದ ಮೇಲೆ ಕೊಟ್ಟು ಅವ್ರ ದುಡ್ಡು ಸಂಪಾದನೆ ಮಾಡ್ಕೊಂಡು ಸಂಘನ ನಡ್ಸ್ಕೊಂತ ಹೋಗ್ಬೋದು. ಈ ತರ ತುಂಬಾ ಯೋಜನೆಗಳಿದೆ. ಬಟ್ ಈಗೇನು ಅಂತಂದ್ರೆ ರೈತರು ಎಲ್ಲ ಒಗ್ಗೂಡ್ಬೇಕಷ್ಟೇ, ಈಗ ಒಂದು ಗುಂಪು ಕಟ್ಕೊಂಡು ಮುಂದೆ ಬರ. ಮೇಡಮ್ ರವರೇ, ನೀವು ಕೊನೆಯಲ್ಲಿ ಒಂದ್ ಮಾತು ಒಳ್ಳೆ ಮಾತು ಹೇಳಿದ್ರಿ, ಒಗ್ಗೂಡ್ಬೇಕು ಅಂತ. ನಾವೆಲ್ಲ ಒಗ್ಗೂಡಿಸ್ತೀವಿ, ನಮ್ಗೆ ಕೇವಲ ನಾವ್ ಇಷ್ಟ ಜನ, ಒಂದ್ 4 ಜನ ಕೂತ್ಕ ಕೇಳಿದ್ರೆ ಈ ವಿಷಯ ಅಮ್ಮ ಇದು ಎಲ್ಲರಿಗೂ ಸಲ್ಬೇಕಮ್ಮ. ಅದಕ್ಕೆ ಅವ್ರು ಇನ್ನೊಂದ್ಸತಿ ಬರ್ತೀನಿ ಅಂತ ಹೇಳ್ತಾರೆ. ಒಂದು ಸುಮ್ನೆ ನಿನ್ ಮನೆಗ್ ಬರೋದು ನನ್ ಮನೆಗ್ ಬರೋದು ಹಂಗ ಬೇಡಕವ, ಈಗ ನಮ್ಮ ಹಳ್ಳಿನೇ ನಮ್ ಮನೆ. ಸರಿ, ನೀವು ಎಲ್ಲಾ ರೈತರು ಸೇರ್ಸಿ ಒಂದ್ ಕಡೆ ಒಂದಿನ ಕರೀರಿ, ನಿಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಒಂದ್ 4-5 ದಿನ ಮುಂಚೆನೆ ಹೇಳಿ. ನಾವ್ ಆ ಪರ್ಟಿಕ್ಯುಲರ್ ಟಾಪಿಕ್ ಗೆ ನೀವ್ ಏನ್ ವಿಷಯ ಕೇಳ್ತೀರಾ ಆ ವಿಷಯಕ್ಕೆ ಯಾರನ್ನೆಲ್ಲಾರನ್ನ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡ್ ಬರ್ಬೇಕು, ನಿಮಗ್ ನೀಟ್ ಆಗಿ ಮಾಹಿತಿ ಒದಗಿಸುವಂತವ್ರು ಯಾರು ಇರ್ತಾರೆ ಅವ್ರನ್ನಲ್ಲಿ ಕರ್ಕೊಂಡ್ ಬಂದು ಒಂದ್ ತರಬೇತಿನೋ ಇಲ್ಲ ಬೇರೆ ಇನ್ನೊಂದ್ ಯಾವ್ದಾದ್ರು ಕಾರ್ಯಕ್ರಮ ಮಾಡೋದಾದ್ರೆ ಮಾಡ್ಕೊಡೋಣ. ಎಷ್ಟ್ ಜನ ಬರ್ತೀರಿ ಅಂದ್ಬಿಟ್ಟು ಹೇಳ್ಬಿಡಿ ಮೇಡಮ್, ಅವ್ರು ತಿಂಡಿ ಮಾಡಿಸ್ಬೇಕು ಅವ್ರ ಕೈ. ತಿಂಡಿ ವಿಚಾರ ಎರಡನೇದು ಕಣ್ಣ, ನಾನು ಏನ್ ಹೇಳ್ದೆ ಹೇಳು, ಅವ್ರ ಮುಂದಿನ ಸತಿ ಬಂದಾಗ ಊಟ ನಿಮ್ಮನೇಲಿ. ಈಗ ಜನ ಬರ್ತಾರೆ, ಎಲ್ಲರ ಜಮೀನು ನೋಡಕ್ ಬರ್ತಾರೆ, ನಡೆದು ನಡೆದು ಸುಸ್ತಾಗಿರ್ತಾರೆ, ಅವ್ರಿಗೆ ಊಟ ಬೇಡವಾ? ಮತ್ತೆ ಅದಕ್ಕೆ ನೋಡ್ಕೋತೀನಿ ಬಿಡಪ್ಪ, ಅದನ್ನೆಲ್ಲ ವ್ಯವಸ್ಥೆನ ಎಲ್ಲಾನು ನೋಡ್ಕೋತೀನಿ. ಈಗ ನಾವು ಅವ್ರನ್ನ ಕರೆಯೋಣ, ನಿಮ್ ಜಮೀನಾಗೆ ಹೆಂಗೋ ನೀನ್ ಅರ್ಧ ಪಾಲ್ ಬಿಟ್ಟಿದ್ಯಾ, ಅಲ್ಲೇ ಒಂದು ಕಾರ್ಯಕ್ರಮ ಮಾಡವ, ಆ ಜಾಗದಲ್ಲಿ ಏನ್ ಮಾಡಬೇಕು ಅಂತ ಎಲ್ಲ ಮಾಡವ, ಊಟ ತಿಂಡಿದ್ ಬಿಟ್ಬಿಡು. ಈಗ ಅದೇನೋ ಉಪ್ಪಿನಕಾಯಿ ಹಾಕು ಲೇಬಲ್, ಎಲ್ರಿಗೂ ಒಂಥರ ಹಾಕು, ಇವನ್ಗೆ ಲೇಬಲ್ ಮೇಲೆ ಇನ್ನೊಂದ್ ಲೇಬಲ್ ಹಾಕು. ನೋಡಿ ಅಂತ ಒಳ್ಳೆ ಪ್ರೀತಿ ನನ್ ಮೇಲೆ. ಈಗ ಅದೇನೋ ಮಾಡಿದ್ಯಲ್ಲ, ತಗೊಂಬರವ. ಗುಗ್ರಿ ಕೇಳ್ತಾ ಇದ್ದ ಈಗ್ಲೇ ಬಿಸಿಯಾಗಿ ಒಗ್ಗರಣೆ ಯಾಕೆ ತಿನ್ಕೊಂತೀರ ಮೇಡಮ್ ರವರೇ? ಕೈ ಗುಣ ನೋಡಿ ಇವತ್ತು. ಸರಿ ಸರಿ ಆಯ್ತು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆ ಆತ್ಮ ಯೋಜನೆಯ ಉಪಯೋಜನಾ ನಿರ್ದೇಶಕರಾದ HP ಕುಮುದ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ September 6 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೆಂಗಿನ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ GK ಸುದರ್ಶನ್ ಅವರೊಂದಿಗೆ ಸಂದರ್ಶನ. ಅಣಬೆ ರೋಗದ ಲಕ್ಷಣಗಳು ನೋಡಬೇಕು ಅಂದ್ರೆ ಫಸ್ಟ್ ಹುಡುಕದೆ ನಾವು ಎಲ್ಲರ ಗರಿಗಳು ಜೋತ್ ಬಿದ್ದಿದ್ದೇವಾ ಅಂತ ನೋಡ್ತೀವಿ. ಆ ಜೋತ್ ಬಿದ್ದಿರೋ ಗರಿಗಳೇ ಒಂದು ಪ್ರಮುಖವಾದ ಲಕ್ಷಣ. ಫಸ್ಟ್ ರೋಗದ ಲಕ್ಷಣ ಗರಿಗಳು ನೇತ್ ಬಿದ್ದಿರೋದು, ಹಾಗೆ ನೇತಾಡ್ತಾ ಇರ್ತಾವೆ ತಿಂಗಳುಗಳಲ್ಲೇ. ಮತ್ತೆ ಆ ರೀತಿ ಕಂಡಂತ ಗಿಡಗಳನ್ನ ಹತ್ತಿರಕ್ಕೆ ಹೋಗಿ ನಾವು ಕಾಂಡ ಭಾಗದಲ್ಲಿ ಅದರಲ್ಲೂ ಬುಡದಲ್ಲಿ ನೋಡ್ಬೇಕು ನಾವು. ಸೆಪ್ಟೆಂಬರ್ 7 ಮಂಗಳವಾರ ಭತ್ತದ ಬೆಳೆಯಲ್ಲಿ ಸಮಗ್ರ ರೋಗ ನಿಯಂತ್ರಣ ಕ್ರಮಗಳನ್ನು ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎಸ್ ಚೇತನ ಅವರೊಂದಿಗೆ ಸಂದರ್ಶನ. ಈಗ ಭತ್ತದಲ್ಲಿ ನಮಗೆ ಹಲವಾರು ರೋಗಗಳು ಕಾಣಿಸಿಕೊಳ್ಳುತ್ತವೆ. ಪ್ರಪಂಚದಲ್ಲಿ ಸುಮಾರು 150 ಹೆಚ್ಚು ರೋಗಗಳನ್ನು ಇದುವರೆಗೂ ಗುರುತಿಸಲಾಗಿದೆ. ಆದರೆ ನಮ್ಮ ದೇಶದಲ್ಲಿ 8-9 ರೋಗಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ, ಕರ್ನಾಟಕದಲ್ಲೂ ಕೂಡ 8 ರೋಗಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ಅದರಲ್ಲಿ 3 ಪ್ರಮುಖ ರೋಗಗಳಾಗಿದೆ. ಸೆಪ್ಟೆಂಬರ್ 8 ಬುಧವಾರ ಒಳನಾಡು ಮೀನುಗಾರಿಕೆಗೆ ಇರುವ ಅವಕಾಶಗಳನ್ನು ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಳನಾಡು ಮೀನುಗಾರಿಕೆ ಘಟಕದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ವೆಂಕಟಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ, ಸೆಪ್ಟೆಂಬರ್ 9 ಗುರುವಾರ ಈ ಸಂದರ್ಶನದ ಎರಡನೆಯ ಭಾಗ. ಇನ್ನು ಮತ್ತೊಂದು ವಿಧಾನದಲ್ಲಿ ಅಂದ್ರೆ ಇಂಟೆನ್ಸಿವ್ ಪದ್ಧತಿ ಇದು. ಇದರಲ್ಲಿ 8,000-10,000 ಬೆಳೆದ ಮೀನುಮರಿಗಳನ್ನ ನಾವು ಬಿಡ್ತೇವೆ. ಇಲ್ಲಿ ಹೆಚ್ಚಿನ ಆರೈಕೆಯನ್ನ ಕೈಗೊಳ್ತೀವಿ, ಅಂದ್ರೆ ಒಳ್ಳೆಯ ಆಹಾರ ಕೊಡ್ತೀವಿ, ಹೆಚ್ಚಿನ ಗಾಳಿ ಯಂತ್ರಗಳನ್ನ ಅಳವಡಿಸ್ತೀವಿ, ಅದಕ್ಕೆ ಆಕ್ಸಿಜನ್ ಸಾಕಷ್ಟು ಸಿಗ್ತದೆ, ಮತ್ತೆ ಹೆಚ್ಚಿನ ಗೊಬ್ಬರಗಳನ್ನ ನಾವು ಹಾಕ್ತೀವಿ. ಯಾಕೆಂತಂದ್ರೆ ನೈಸರ್ಗಿಕ ಆಹಾರಗಳು ಕೂಡ ಕೊಳದಲ್ಲಿ ಉತ್ಪತ್ತಿ ಆಗಬೇಕು, ಹಾಗಾಗಿ ನಾವು ಗೊಬ್ಬರಗಳನ್ನ ಬಳಸ್ತೇವೆ. ಸೆಪ್ಟೆಂಬರ್ 10 ಶುಕ್ರವಾರ ತೋಟಗಾರಿಕೆಯ ಆರ್ಥಿಕತೆ ಹಾಗೂ ಸಸ್ಯ ಕ್ಷೇತ್ರಗಳ ಪಾಲನೆ ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಚಂದಗಾಲು ಗ್ರಾಮದ ಪ್ರಗತಿಪರ ಕೃಷಿಕ ಸಿಜಿ ದಿನೇಶ್ ಅವರೊಂದಿಗೆ ಸಂದರ್ಶನ. 25 ವರ್ಷದ ಮೇಲ್ಪಟ್ಟು 65 ವರ್ಷದ ಒಳಪಟ್ಟು ಗಿಡನ ಚೆನ್ನಾಗಿರೋ ಒಳ್ಳೆ ತಳಿ ಅಂತದ್ದು ಹಾಯ್ಕೊಂಡು ಮಡಿ ಮಾಡಿ ನಾವು ಸಸಿ ಮಾಡಿ ಬೇಕಾದ ಒಳ್ಳೆ ಮಾಡ್ತೀನಿ, ನಾನು ಬೆಳಿಬೇಕು, ನಾನು ಬದುಕಬೇಕು, ಒಬ್ಬ ರೈತನಾಗಿ ಬದುಕಬೇಕು ಅನ್ನೋ ಆಸೆ ಇದ್ದವ್ರಿಗೆ ನಾನು ಖರೀದಿ 1 ರೂಪಾಯಿ 2 ರೂಪಾಯಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಅವ್ರು ಕೊಡ್ತೀನಿ ನಾನು. ಸೆಪ್ಟೆಂಬರ್ 11 ಶನಿವಾರ ಸಾವಯವ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಮೈಸೂರು ಜಿಲ್ಲೆ ಹೆಗ್ಗಡ ದೇವನಕೋಟೆ ತಾಲೂಕು ಹೊಮ್ಮರಗಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಪಿ ಹೇಮಂತ್ ಕುಮಾರ್. ಹಣ್ಣಿನ ತೋಟದಿಂದ ನನಗೊಂದು ಆದಾಯ ಬರ್ತಾ ಇದೆ. ಈಗ ಸಪೋಟ ಎಲ್ಲ ಒಂದೂವರೆ ವರ್ಷದಿಂದ ನನಗೆ ಫಲ ಕೊಡ್ತಾ ಇದ್ದಾವೆ. ಸಪೋಟ ಇರ್ಬೋದು, ಲಕ್ಷ್ಮಣ್ ಫಲ ಇರ್ಬೋದು, ರಾಮ್ ಫಲ ಇರ್ಬೋದು, ಸೀಬೆ, ಇದನ್ನೆಲ್ಲ ನಾನು ಒಂದಷ್ಟು ಸಾವಯವ ಮಳಿಗೆಗಳಿಗೆ ಅದನ್ನ ಮಾರಾಟ ಮಾಡ್ತೀನಿ. ಸೆಪ್ಟೆಂಬರ್ 12 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಎಲ್ಲ ತಿಳ್ಕೊಂಡವಳು ನೋಡು, ಎಲ್ಲಾನು ಗೊತ್ತಿಲ್ಲ, ಸಜ್ಜೆ ಯಾವ್ದು ಅಂತ ಗೊತ್ತಿಲ್ಲ. ಅಲ್ಲ ಈಗ ಸುಬ್ಬಣ್ಣ ಅದನ್ನ ಹೇಳ್ತಿರೋದು, ನಾವು ಅವನ್ನೆಲ್ಲ ಮರ್ತು ಬಿಟ್ಟಿದೀವಿ ಕೋ. ಈಗ ಮರೆಯಕ್ಕೆ 2-3 ಕಾರಣ ಆಯ್ತು. ಏನಂದ್ರೆ, ಒಂದು, ನಮ್ಮ ಇನ್ನವ್ರು ಏನ್ ಮಾಡಿದ್ರು, ಆ ಬೆಳೆಗಳನ್ನ ಬೆಳೀತಿದ್ರು, ಬೆಳೀತಿದ್ದವರು ಆ ಬಿತ್ತನೆ ಬೀಜಗಳನ್ನ ಇಟ್ಕೊಳಕ್ ಹೋಗ್ಲಿಲ್ಲ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಡಿಎಂ ಮರಿಂಜಯ ನನ್ನ ಹೆಸರು. ಬಿ ಭೈರಾಪುರ, ಚಂದ್ರಪೇಟ ತಾಲೂಕು, ಹಾಸನ ಜಿಲ್ಲೆ. ನಾನು ಮುಖ್ಯವಾಗಿ ನುವಾಲ್ಗಿ ಮೊದಲು ತೆಂಗಿನ ಸಸಿಗೆ, ಅಡಿಕೆ ಸಸಿಗೆ ಬಳಸ್ತಾ ಇದ್ವಿ. ಅದಾದ್ಮೇಲೆ ಈಗ ಒಂದು 4 ವರ್ಷದಿಂದ ನಾನು ಇಟ್ನೇದಗೆ ರೇಷ್ಮೆಗೆ ಬಳಸ್ತಾ ಇದ್ದೀವಿ. ಪ್ರತಿ 20 ದಿವಸಕ್ಕೊಂದ್ಸಲಿ ಇಲ್ಲ ತಿಂಗಳಿಗೆ ಒಂದ್ಸಲಿ ಬಳಕೆ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಅದಲ್ಲದೆ ನಾವು ರಾಸಾಯನಿಕ ಇಲ್ವೇ ಇಲ್ಲ ಅಂತಲೇ ಹೇಳ್ಬಹುದು. ರಾಸಾಯನಿಕ ಬಳಸ್ತಾನೆ ಇಲ್ಲ. ಸ್ವಲ್ಪ ಜೀವಾಮೃತ ಇದೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ.